ಪುನಶ್ಚೇತನ ಕಾರ್ಯ ಪ್ರಗತಿಯಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬೆಂಗಳೂರು ಮೈಸೂರು ಮೂಲಸೌಕರ್ಯ ಕಾರಿಡಾರ್ ಯೋಜನೆ ಪ್ರಸ್ತುತ 41 ಕಿಲೋಮೀಟರ್ ಕಾಮಗಾರಿ ಪೂರ್ಣ. ಧರ್ಮಸ್ಥಳ ಪ್ರಕರಣ, ಆರೋಪಿ ಚಿನ್ನಯ್ಯ ಮತ್ತೆ 4 ದಿನ ಎಸ್ಐಟಿ ವಶಕ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೃಷಿರಂಗ ಕೇಳುವ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಂತರ್ಜಲ ಮರುಪೂರಣದ ಮಹತ್ವ ಮತ್ತು ವಿಧಾನಗಳ ಕುರಿತು ಡಾ ರಾಜಕುಮಾರ್ ಹಳೆದೊಡ್ಡಿ ಅವರೊಂದಿಗೆ ಸಂದರ್ಶನ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ತರಣೆ. ಹಾಗಾದರೆ ಈಗ ಕೇಳಿ ಅಂತರ್ಜಲ ಮರುಪೂರಣದ ಮಹತ್ವ ಮತ್ತು ವಿಧಾನಗಳ ಕುರಿತು ಡಾ ರಾಜಕುಮಾರ್ ಹಳೆದೊಡ್ಡಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತರ್ಜಲ ಮರುಪೂರಣ ಅಂದ್ರೇನು, ಯಾಕೆ ಅಂತರ್ಜಲವನ್ನು ಮರುಪೂರಣ ಮಾಡಬೇಕು, ಅಂತರ್ಜಲವನ್ನು ಮರುಪೂರಣ ಮಾಡಬೇಕಪ್ಪ ಅಂತಂದರೆ ರೈತ ಬಾಂಧವರು ಏನೇನು ಪದ್ಧತಿಗಳನ್ನು ಅನುಸರಿಸಬೇಕು, ಇದರಿಂದ ಏನು ರೈತ ಬಾಂಧವರಿಗೆ ಲಾಭ ಆಗ್ತದೆ ಎಂಬಂಥ ಒಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಈ ವಿಷಯದ ಕುರಿತು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಂಡೋಗಲಿಕ್ಕೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ರಾಜಕುಮಾರ್ ಹಳದೊಡ್ಡಿಯವರು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಳ್ತಿದ್ದಾರೆ. ಅವರಿಂದ ವಿಷಯವನ್ನು ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಅಂತರ್ಜಲ ಮಳೆಯ ಪ್ರಮಾಣವೂ ಕೂಡ ಕಡಿಮೆ ಆಗ್ತಾ ಇದೆ, ಅಂತರ್ಜಲನೂ ಕೂಡ ಕಡಿಮೆ ಆಗ್ತಾ ಇದೆ. ರೈತ ಬಾಂಧವರು ಈ ಮಳೆಗಾಗಿ ಸಾಕಷ್ಟು ಸರ್ಕಸ್ಸನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಮಳೆ ಇಲ್ಲದೆ ಅಥವಾ ನೀರಿಲ್ಲದೆ ನಾವು ಈ ಒಂದು ಕೃಷಿ ಬೆಳೆ ಅಷ್ಟೇ ಅಲ್ಲ, ನಮ್ಮ ಬದುಕು ಕೂಡ ಮಳೆಯ ಮೇಲೇ ನಿಂತಿರೋದು. ಆದ್ದರಿಂದ ಈ ಅಂತರ್ಜಲ ಅಂದರೆ ಏನು ಅಂತ ಹೇಳ್ತೀರಿ ಪೀಠಿಕೆಯಾಗಿ? ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ತಮಗೆಲ್ಲ ತಿಳಿದ ಹಾಗೆ ನಮ್ಮ ಭಾರತ ದೇಶ ಬಹುಮುಖ್ಯವಾಗಿ ಕೃಷಿ ಮೇಲೆ ಅವಲಂಬಿತವಾಗಿದೆ. 65%-70% ಜನರು ಕೃಷಿ ಮೇಲೆ ಅವಲಂಬನೆ ಆಗಿದ್ದಾರೆ. ಅದರಲ್ಲಿ ನಮಗೆ ಈ ನೀರಾವರಿ ಬಂದರೆ ಅದರಲ್ಲಿ ಒಂದು 50%-60% ಒಣ ಬೇಸಾಯ ಇದೆ. ಇನ್ನು 45%-50% ನಾವು ನೀರಾವರಿ ಮೇಲೆ ಅವಲಂಬನೆ ಆಗಿದ್ವಿ. ಇದರಲ್ಲಿ 60%-60% ನಾವು ಏನು ಇರಿಗೇಷನ್ ಮಾಡ್ತಾ ಇದ್ವಿ ಅದು ನಮ್ಮ ಗ್ರೌಂಡ್ ವಾಟರ್ ಅಂದ್ರೆ ಅಂತರ್ಜಲ ಉಪಯೋಗಿಸಿಕೊಂಡು ನಾವು ಆ ನೀರನ್ನು ಬೆಳೆಗಳಿಗೆ ಕೊಡ್ತಾ ಇದ್ವಿ. ಹಾಗೂ 85% ನೀರನ್ನು ನಾವು ಏನು ಡ್ರಿಂಕಿಂಗ್ ಪರ್ಪಸ್ ಗೆ ಯೂಸ್ ಮಾಡ್ತಾ ಇದ್ವಿ ಅಂತರ್ಜಲದಿಂದ. ಅಂತರ್ಜಲ ಅಂತಂದ್ರೆ ಗ್ರೌಂಡ್ ವಾಟರ್ ಅಂತೀವಿ. ಈ ಗ್ರೌಂಡ್ ವಾಟರ್ ಅಂತಂದ್ರೆ ನಾವು ಕೊಳವೆ ಬಾವಿಲಿಂದ ನಾವು ನೀರನ್ನು ಹೊರಗೆ ತೆಗಿತಾ ಇದ್ವಿ, ಅಥವಾ ಓಪನ್ ವೆಲ್ ಅಂದ್ರೆ ತೆರೆದ ಬಾವಿಲಿಂದ ನಾವು ಈ ನೀರನ್ನು ಉಪಯೋಗಿಸಿಕೊಂಡು ನಾವು ಕುಡಿಲಿಕ್ಕೆ ಅಥವಾ ಆಮೇಲೆ ನೀರಾವರಿಗೆ ಉಪಯೋಗ ಮಾಡ್ಕೊಳ್ತಾ ಇದ್ವಿ. ಸುಮಾರು 1950 ಒಬ್ಬ ಮನುಷ್ಯನಿಗೆ ಸುಮಾರು 5,000 ಲೀಟರ್ ಪ್ರತಿ ವರ್ಷ ಒಬ್ಬ ಮನುಷ್ಯನಿಗೆ ಸಿಗ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಅಂದ್ರೆ 2020 ಬಂದ್ರೆ ಅದು 1,500 ಲೀಟರ್ಸ್ ಗೆ ಇಳಿದಿದೆ ಅಂತ ನೋಡಿ. 5,000 ಲೀಟರ್ ಇದ್ದು 1,500 ಲೀಟರ್ಸ್ ಗೆ ಅಷ್ಟೇ ಸಿಗ್ತಾ ಇದೆ ನಮಗೆ ಪ್ರತಿ ವರ್ಷ ಒಬ್ಬ ಮನುಷ್ಯನಿಗೆ. ಹೌದು, ಘನ ಲೀಟರ್ ಅಷ್ಟು ಸಿಗ್ತಾ ಇದೆ. ಹೌದು. ಸೊ ಈಗ ಒಂದು 2050 ಸುಮಾರು 1,000 ಘನ ಲೀಟರ್ ಅಷ್ಟು ಇಳಿಮುಖ ಆಗ್ತದಂತ ಒಂದು ಪ್ರಿಡಿಕ್ಷನ್ ಆಗಿದೆ. ಅಂದ್ರೆ ವರ್ಷದಿಂದ ವರ್ಷಕ್ಕೆ ನೀರಿನ ಲಭ್ಯತೆ ಪ್ರಮಾಣ ಕಡಿಮೆ ಆಗ್ತಾನೆ ಬರ್ತಾ ಇದೆ. ಸೊ ಇದಕ್ಕೆ ಯಾಕೆ ಈ ತರ ಕಡಿಮೆ ಆಗ್ತಾ ಇದೆ ಅಂತಂದ್ರೆ, ಒಂದು ಜನಸಂಖ್ಯೆ ಪ್ರಮಾಣ ಹೆಚ್ಚಾಗ್ತಾ ಇದೆ. ಹೌದು, ನಮ್ಮ ಇಡೀ ವರ್ಲ್ಡ್ ನಲ್ಲಿ ಭಾರತ ದೇಶ ಜನಸಂಖ್ಯೆಯಲ್ಲಿ ಪ್ರಥಮವಾಗಿದೆ. ಹಾಗೂ ಈ ಒಂದು ನಾವು ಅಂತರ್ಜಲ ಅದರ ಮೇಲೆ ಅವಲಂಬನೆ ಜಾಸ್ತಿ ಆಗಿದ್ವಿ. ಹೌದು, ನಮ್ಮ ಇಂಡಿಯಾದಲ್ಲಿ ಬರ್ಬೇಕಂತಂದ್ರೆ ಸುಮಾರು 230 ಕ್ಯೂಬಿಕ್ ಕಿಲೋಮೀಟರ್ ಪ್ರತಿ ವರ್ಷ ನೀರನ್ನು ನಾವು ಅಂತರ್ಜಲವನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. 2 ಲಕ್ಷ ಕ್ಯೂಬಿಕ್ ನೀರನ್ನ ಅಂತರ್ಜಲದಿಂದ ನಾವು ಮೇಲೆ ಕೆತ್ತಾ ಇದ್ವಿ. ಆದ್ರೆ ನಾವು ಅದಕ್ಕೆ ತುಂಬಿಸ್ಲಿಕ್ಕೆ ಟ್ರೈ ಮಾಡ್ತಾ ಇಲ್ಲ. ನಾವು ಏನಂತ ಒಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ನಾವು ಬ್ಯಾಂಕ್ ಅಕೌಂಟ್ ಇರ್ತದೆ, ಆ ಬ್ಯಾಂಕ್ ಅಕೌಂಟ್ ನಲ್ಲಿ ನಾವು ದುಡ್ಡು ಹಾಕಿದ್ರೆ ಮಾತ್ರ ನಾವು ದುಡ್ಡು ತೆಕ್ಕೋಬಹುದು. ಹಾಗೆ ಇದು ಏನಾಗ್ತಾ ಇದೆ, ನಾವು ಭೂಮಿಲಿಂದ ನೀರನ್ನು ತೆಗಿತಾ ಇದೀವಿ ಬಟ್ ಮರುಪೂರ್ಣ ಮಾಡ್ತಾ ಇಲ್ಲ. ಈ ಮಳೆ ಬಿದ್ದಂತ ನೀರನ್ನು ನಾವು ಅದೇ ತರ ಬಿದ್ದು ಅದು ಕಾಲುವೆಗಳಿಗೆ ಡ್ರೈನೇಜ್ ಗೆ ಹೋಗಿ ಸೇರ್ಕೊಳ್ತಾ ಇದೆ, ಅದು ಉಪಯೋಗ ಮಾಡ್ಕೊಳ್ಳಕ್ ಬರಂಗಿಲ್ಲ ನಮಗೆ. ಹೌದು. ಸೊ ಆ ಒಂದು ನೀರನ್ನು ನಾವು ಹೇಗೆ ಒಂದು ಕೊಯ್ಲು ಮಾಡಿ ನಮ್ಮ ಅಂತರ್ಜಲವನ್ನು ಹೆಚ್ಚಿಸಲಿಕ್ಕೆ ಹೇಗೆ ಉಪಯೋಗ ಮಾಡ್ಕೋಬಹುದು ಅನ್ನೋದೇ ಇದು ಅಂತರ್ಜಲ ಮರುಪೂರ್ಣ. ಈ ಕೊಳವೆ ಬಾವಿ ಇರಬಹುದು ಅಥವಾ ಓಪನ್ ವೆಲ್ ಇರಬಹುದು, ಅದಕ್ಕೆ ನಾವು ನೀರನ್ನು ಹೇಗೆ ಅಂದ್ರೆ ಮಳೆ ಬಿದ್ದಂತ ನೀರನ್ನು ಹರಿದುಕೊಂಡು ಹೋಗುವಂತ ನೀರನ್ನು ನಾವು ಹಿಡಿದಿಟ್ಟುಕೊಂಡು ಆ ನೀರನ್ನು ನಾವು ಕೊಳವೆ ಬಾವಿಗೆ ಮರುಪೂರ್ಣ ಮಾಡಿದ್ದೇ ಆದಲ್ಲಿ ಅದರ ನೀರನ್ನು ಹೆಚ್ಚಿಸಬಹುದು. ಅಂತಂದ್ರೆ ಭೂಮಿಯ ಮೇಲ್ಮಟ್ಟದ ನೀರನ್ನು ಬಿಟ್ಟು ನಾವು ಇಲ್ಲಿ ಭೂಮಿಯ ಒಳಗಡೆ ಇರುವಂತಹ ಒಂದು ನೀರನ್ನ ಪೂರಿಸುವಂತದ್ದು, ಅದನ್ನು ತೆಗೆಯುವಂತದ್ದನ್ನು ನಾವು ಅಂತರ್ಜಲ ಅಂತ. ಈ ಅಂತರ್ಜಲ ಏನಾಗ್ತಾ ಇದೆ ಮರುಪೂರ್ಣ ಅಂತ ತಾವು ಹೇಳ್ತಿರ್ತೀರಿ, ಅಂತಂದ್ರೆ ಮೇಲೆ ಬಿದ್ದಂತಹ ನೀರನ್ನ ಮಳೆ ನೀರನ್ನ ಭೂಮಿಯೊಳಗೆ ಹಾಕ್ಬೇಕು ಅಂತಂದ್ರೆ ಅಂತರ್ಜಲದ ಒಂದು ಅರ್ಥ ಸರಿ. ಈಗ ಒಂದು ಅಂಕಿಅಂಶ ಪ್ರಕಾರ ಒಂದು ನಮ್ಮ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ಅಂತಿದೆ, ಅವರು ಒಂದು ರಿಸರ್ಚ್ ಅಂದ್ರೆ ಒಂದು 10 ವರ್ಷದಿಂದ ರಿಸರ್ಚ್ ಮಾಡಿದ್ದು ಒಂದು ಸಂಶೋಧನೆ ಪ್ರಕಾರ, ಒಂದು ಬೋರ್ವೆಲ್ ನಾವು ಕೊರೆಸಿದ್ವಿ ಅಂದ್ರೆ ನೆಕ್ಸ್ಟ್ ಇಯರ್ ಅದ್ರ ಪಕ್ಕದಲ್ಲಿ ಇನ್ನೊಂದು ಬೋರ್ವೆಲ್ ಕೊರೆಸಿದ್ವಿ ನೆಕ್ಸ್ಟ್ ಇಯರ್ ಅಂತಂದ್ರೆ 1 ಮೀಟರ್ ನೀರು ಕೆಳಗಡೆ ಹೋಗ್ತಾ ಇದೆ. ಅಂದ್ರೆ 3 ಫೀಟ್ ಅಂತರ್ಜಲ ಮಟ್ಟ ಕುಸಿತಾ ಇದೆ ಪ್ರತಿ ವರ್ಷ. ಸೊ ಇದು 1 ವರ್ಷ 2 ವರ್ಷ ನಾವು ಸಂಶೋಧನೆ ಮಾಡಿದ್ದಲ್ಲ, ಇದು ಒಂದು 10 ವರ್ಷ 15 ವರ್ಷ ಮಾಡಿದ್ಮೇಲೆ ಅವರು ಈ ತರ ಹೇಳ್ತಾ ಇದಾರೆ. ಪ್ರತಿ ವರ್ಷ 3 ಫೀಟ್ ಅಷ್ಟು ನೀರು ಅಂತರ್ಜಲ ಕುಸಿತಾ ಇದೆ. ಇದಕ್ಕೆ ನಾವು ಏನು ಪರಿಹಾರ ಕಂಡುಕೊಳ್ಬೇಕು? ಇದಕ್ಕೆ ನಾವು ಬಿದ್ದಂತ ಮೇಲ್ಛಾವಣಿ ಬಿದ್ದಂತ ನೀರು ಅಥವಾ ಹೊಲದಲ್ಲಿ ಹರಿದುಕೊಂಡು ಹೋಗುವಂತ ನೀರನ್ನು ನಾವು ಈ ಒಂದು ಇಂಗು ಗುಂಡಿಗಳನ್ನು ಮಾಡಿ ಅದನ್ನು ನಾವು ಬೋರ್ವೆಲ್ಗೆ ಮತ್ತೆ ಮರುಪೂರ್ಣ. ಈಗಿನ ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಗ್ಲಾಸ್ ನಲ್ಲಿ 1/2 ಗ್ಲಾಸ್ ತಗೊಂಡು ಇನ್ನೊಂದು 1/2 ಗ್ಲಾಸ್ ಹಾಕಿದ್ರೆ ಅದು ಕ್ವಾಂಟಿಟಿ ಜಾಸ್ತಿ ಆಗ್ತದೆ. ಆಮೇಲೆ ಅದರದ್ದು ಒಂದು ಕ್ವಾಲಿಟಿ ಅಂತೀವಿ, ಗುಣಮಟ್ಟ ಕೂಡ ನಾವು ಹೆಚ್ಚಿಸಬಹುದು. ಈಗ ಇನ್ನೊಂದು ಅಂಕಿಅಂಶ ಪ್ರಕಾರ ನಾವೇನು ಕೊಳವೆ ಬಾವಿ ತೋಡಿಸ್ತಾ ಇದೀವಿ, ಸುಮಾರು 95% ನೀರು ಉಪ್ಪು ನೀರೇ ಬರ್ತಾ ಇದೆ. ಪ್ರತಿಯೊಂದು ಮನೆಯಲ್ಲೂ ನೀವು ಬೋರ್ವೆಲ್ ಹೊಡೆಸಿದ್ರಿ ಅಥವಾ ಜಮೀನಲ್ಲೂ ಬೋರ್ವೆಲ್ ಹೊಡೆಸಿದ್ರೆ ಅಂತಂದ್ರೆ ನೀರನ್ನ ನಾವು ಟೆಸ್ಟ್ ಮಾಡಿಸಿದಾಗ ಇಸಿ ಏನಂತೀವಿ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ, ಹೌದು, ಲವಣಾಂಶ ಏನಂತೀವಿಲ್ಲ ಅದು 1 dSi/m ಅಷ್ಟು ಜಾಸ್ತಿನೇ ಬರ್ತಾ ಇದೆ. ಅದು 1ಕ್ಕಿಂತ ಕಡಿಮೆ ಇರಬೇಕು. ನಾವು ಯಾವುದೇ ಒಂದು ನೀರು ಟೆಸ್ಟ್ ಮಾಡಿಸಿದಾಗ ಅದು ಉಪ್ಪು ನೀರೇ ಬರ್ತಾ ಇದೆ. ಯೋಗ್ಯವಲ್ಲದ ನೀರು ಹೌದು. ಅದು ನೀವು ಭೂಮಿಗೆ ಉಪಯೋಗ ಮಾಡ್ಕೊಂಡ್ರೆ ಅಂತಂದ್ರೆ ಅದು ಮತ್ತೆ ಭೂಮಿ 10 ವರ್ಷ ನಂತರ ಕೆಟ್ಟ ಹೋಗ್ಬಿಡ್ತದೆ ಆ ಉಪ್ಪು ನೀರನ್ನು ಉಪಯೋಗ ಮಾಡ್ಕೊಂಡ್ರೆ. ಅದಕ್ಕೆ ಏನು ಮರುಪೂರ್ಣ ಮಾಡ್ತೀವಲ್ಲ ಅಂತರ್ಜಲ, ಇದು ಗುಣಮಟ್ಟವನ್ನು ಕೂಡ ಹೆಚ್ಚಿಸಲಿಕ್ಕೆ ಅನುಕೂಲವಾಗ್ತದೆ. ಈಗ ಅದೇ ತರ ಒಂದು 1/2 ಗ್ಲಾಸ್ ಉಪ್ಪು ನೀರು ತಗೊಳ್ರಿ, 1/2 ಗ್ಲಾಸ್ ಒಳ್ಳೆ ನೀರು ತಗೊಳ್ರಿ, ಎರಡು ಮಿಕ್ಸ್ ಮಾಡಿದಾಗ ಅದ್ರ ಕಾನ್ಸಂಟ್ರೇಷನ್ ಆಟೋಮೆಟಿಕಲಿ ಕಡಿಮೆ ಆಗ್ತದೆ. ಅದೇ ತರ ನಾವು ಕೊಳವೆ ಬಾವಿಗಳಿಗೆ ಬಿದ್ದಂತ ಮಳೆ ನೀರು ಲವಣವಲ್ಲದಂತ ನೀರು, ಇದು ಒಳ್ಳೆ ಶುದ್ಧ ನೀರು. ಆ ನೀರನ್ನು ಉಪ್ಪು ನೀರಿಗೆ ಕಲಸಿದಾಗ ಸ್ವಲ್ಪ ಡೈಲ್ಯೂಟ್ ಆಗಿ ನಮ್ಮ ನೀರಿನ ಗುಣಮಟ್ಟ ಸ್ವಲ್ಪ ಹೆಚ್ಚಿಸಬಹುದು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವು ರೈತರಿಗೆಲ್ಲ ತಿಳಿಸ್ತಾ ಇದೀವಿ. ಹಾಗೂ ಕೊಳವೆ ಬಾವಿ ಮರುಪೂರ್ಣ ಹೇಗೆ ಮಾಡಬೇಕೆಂಬುದು ನಾವು ಪ್ರಾತ್ಯಕ್ಷಿತ ಮೂಲಕ ರೈತರ ಜಮೀನಿನಲ್ಲಿ ಹೋಗಿ ಆಸಕ್ತಿ ಉಳ್ಳ ರೈತರು ನಮ್ಮ ಕಡೆ ಬಂದು ಅವ್ರು ಏನ್ ಮಾಡ್ತಾ ಇದಾರೆ ಹೇಗೆ ಮಾಡ್ಬೇಕು ಸರ್ ಅಂತ ತಿಳ್ಕೊಂಡು ಅವ್ರ ಜಮೀನಲ್ಲೇ ಕೂಡ ನಾವು ಹೋಗಿ ಮಾಡಿ ತೋರಿಸ್ತಾ ಇದ್ವಿ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಆತರ ಮಾಡಿ ತೋರಿಸ್ತಾ ಇದ್ವಿ ಸರ್. ಈಗ ಅಂತರ್ಜಲ ಮರುಪೂರಣ ಯಾಕೆ ಮಾಡ್ಬೇಕು ಸರ್, ಅದ್ರ ಉದ್ದೇಶ ಏನು ಸರ್? ಇದ್ರದ್ದು ಉದ್ದೇಶ ಅಷ್ಟೇ, ಏನಂತಂದ್ರೆ ಅಂತರ್ಜಲ ಕುಸಿತಾ ಇದೆ. ಹೌದು. ಆಮೇಲೆ ಈಗ ಚಿತ್ರದುರ್ಗ ಕೋಲಾರ ಸೈಡ್ ನೀವು ಕೇಳಿರ್ಬೋದು, ಕೊಳವೆ ಬಾವಿಗಳು ನಾವು ಸುಮಾರು 1,000 ಅಡಿಗಳ ಮೇಲ್ಪಟ್ಟು, ಈಗ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಈ ಕಡೆ ತುಮಕೂರು ಆಗಿರ್ಬೋದು, ಆ ಕಡೆ ಎಲ್ಲ ಬೋರ್ವೆಲ್ ಅಂತರ್ಜಲ ಬಹಳ ಕುಸಿದಿದೆ. ಆಮೇಲೆ ನಮ್ ಕಡೆ ಭಾಗದಲ್ಲೂ ಕೂಡ ಯಾದಗಿರಿ ಕಡೆ ದೇವದುರ್ಗ ಇರ್ಬೋದು ಅಂತರ್ಜಲ ಬಹಳ ಕುಸಿದಿದೆ. ಸುಮಾರು 400-500 ಅಡಿ ಕೊರೆಸಿದ್ರು ನೀರು ಬರ್ತಾ ಇಲ್ಲ. ಸೊ ಆ ಅಂತರ್ಜಲ ಹೆಚ್ಚಿಸಲಿಕ್ಕೆ ಇದ್ರದ್ದು ಮರುಪೂರ್ಣ ಒಂದು ಮುಖ್ಯ ಉದ್ದೇಶವಾಗಿದೆ. ಹಾಗೂ ಹರಿದ್ಕೊಂಡು ಹೋಗುವಂತ ನೀರನ್ನು ನಾವು ಏನಂತೀವಿ, ಒಂದು ಮುಖ್ಯ ಧ್ಯೇಯ ಅಂತಂದ್ರೆ ಬಿದ್ದಂತ ನೀರನ್ನು ನಾವು ಹಿಡಿದಿಟ್ಕೊಳ್ಬೇಕು, ಹರಿಯುವಂತ ನೀರನ್ನು ನಾವು ಇಂಗುವಂತೆ ಮಾಡಬೇಕು. ಆತರ ಈ ಇಂಗು ಗುಂಡಿ ಅಂತೀವಿ, ರೀಚಾರ್ಜ್ ಪಿಟ್ ಫಾರ್ ಬೋರ್ವೆಲ್ಸ್ ಅಂತೀವಿ. ಇದಕ್ಕೆ ಏನ್ ಮಾಡ್ತೀವಿ, ಹೊಲದಲ್ಲಿ ಹರ್ಕೊಂಡು ಹೋಗುವಂತ ನೀರನ್ನು ನಾವು ಸ್ವಲ್ಪ JCP-ಲಿಂದ ಹಾದಿ ಮಾಡಿಕೊಂಡು ನಾವೊಂದು ವಿನ್ಯಾಸ ಮಾಡಿರ್ತೀವಲ್ಲ ಬೋರ್ವೆಲ್ ರೀಚಾರ್ಜ್ ಪಿಟ್, ಅದಕ್ಕೆ ನಾವು ಒಳಗಡೆ ಬಿಟ್ಟರೆ ಫಿಲ್ಟರ್ ಆಗಿ ನೀರು ನಮ್ಮ ಅಕ್ವಿಫರ್ ರೀಚಾರ್ಜ್ಗೆ ಹೆಲ್ಪ್ ಆಗುತ್ತೆ. ಇದ್ರದ್ದು ಮುಖ್ಯ ಉದ್ದೇಶ ಇಷ್ಟೇ. ಆಮೇಲೆ ಇನ್ನೊಂದು ಏನಾಗ್ತಾ ಇದೆ, ಬೋರ್ವೆಲ್ ಗಳ ಸಂಖ್ಯೆ ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ. ಈಗ ನೀವು ನೋಡ್ತಾ ಇರಬಹುದು, ನಮ್ಮ ಕರ್ನಾಟಕದಲ್ಲಿ ಸುಮಾರು 125,000 ಕೊಳವೆ ಬಾವಿಗಳಿದ್ದಾವೆ. ಅದರಲ್ಲಿ 25%ರಷ್ಟು ಬೆಂಗಳೂರಿನಲ್ಲೇ ಇದಾವೆ. ಬೆಂಗಳೂರು ಪ್ರತಿಯೊಂದು ಮನೆಗೊಂದು. ಈಗ ಆತರ ನಾವು ಅಂತರ್ಜಲ ಎಕ್ಸ್ಪ್ಲೋರೇಷನ್ ಮಾಡಿದ್ವಿ ಅಂತಂದ್ರೆ ಬಳಕೆ ಮಿತಿ ಮೀರಿದ ಬಳಕೆ ಆಗ್ತಾ ಇದೆ. ಆದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಕಂಪಲ್ಸರಿ ನೀವು ರೂಫ್ ಟಾಪ್ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ರೆ ನಿಮ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಕೊಡ್ತಾರೆ ಬೆಂಗಳೂರಿನಲ್ಲಿ. ಇದೇ ಒಂದು ಕಾರಣಕ್ಕೆ ಇದು, ಯಾಕಂದ್ರೆ ಅಂತರ್ಜಲ ಕುಸಿತಾ ಇದೆ. ಒಂದು ಕಾರಣದಿಂದ ಎಲ್ಲಾ ಮನೆಗಳಿಗೆ ಮೇಲ್ಛಾವಣೆ ರೂಫ್ ಟಾಪ್ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಕೊಳ್ಳಿ, ನಿಮ್ಮ ಬಿದ್ದಂತ ನೀರನ್ನು ನಿಮ್ ಬೋರ್ವೆಲ್ಗೆ ಸೇರಿಸ್ಕೊಳ್ಳಿ, ಅದು ಕಾಲುವೆಗೆ ಕೊಳಚೆ ಆಗಿ ಡ್ರೈನೇಜ್ ಬಿಡಬೇಡ್ರಿ, ಅದು ಹೆಚ್ಚಾದ ನೀರನ್ನು ನೀವು ಅದಕ್ಕೆ ಉಪಯೋಗಿಸಿಕೊಳ್ಳ ಅಂತ ಹೇಳಿ ಒಂದು ಸರ್ಕಾರ ಮಾರ್ಗಸೂಚನೆ ಮಾಡಿದೆ ಸರ್. ಬಹಳಷ್ಟು ಒಂದು ನೋವಿನ ಸಂಗತಿ ಅಂತಂದ್ರೆ, ನಮ್ಮ ರೈತ ಬಂದ್ರು ನೋಡ್ತಿರ್ತೀವಿ, ಒಂದು 3-4 ವರ್ಷಗಳ ಹಿಂದೆ 2 ಇಂಚ್ ಇರೋದು, 3 ಇಂಚ್ ಇರೋದು, ಬರ್ತಾ ಬರ್ತಾ ಬರ್ತಾ ಅದು ಕೆಲವೊಂದು 1/2 ಇಂಚಿಗೆ ನಿಂತಿರ್ತದೆ, ಕೆಲವೊಂದು ಬೋರ್ಗಳು ನಿಂತು ಹೋಗಿಬಿಟ್ಟಿದ್ದಾವೆ, ಗ್ಯಾಪ್ ಹೊಡಿತಾ ಇದೆ, ಬಿಟ್ಟಿದೆ. ಹೌದೌದು. ಇದಕ್ಕೆಲ್ಲ ಏನ್ ಕಾರಣ ಅಂತೀರಿ ಸರ್? ಅದೇ ನಾವು ಓವರ್ ಎಕ್ಸ್ಪ್ಲೋರೇಷನ್ ಮಾಡ್ತಾ ಇದೀವಿ. ಹೌದು, ನಾವು ಅದಕ್ಕೆ ತುಂಬತಾ ಇಲ್ಲ ಭೂಮಿಗೆ, ನಾವು ನೀರನ್ನು ಮರುಪೂರ್ಣ ಮಾಡ್ತಾ ಇಲ್ಲ. ನೋಡಿ, ಎಕ್ಸ್ಪ್ಲೋರೇಷನ್ ಮಾಡ್ತಾ ಇದೀವಿ. ಹೌದೌದು, ನಾವು ತೆಗಿತಾನೆ ಇದೀವಿ, ಕೊಡ್ತಾ ಇಲ್ಲ. ಈಗ ಚೆಕ್ ಡ್ಯಾಮ್ಸ್ ಇರ್ಬೋದು, ಕೃಷಿ ಹೊಂಡಗಳಿರ್ಬೋದು, ಅಂತವನ್ನು ನಮ್ಮ ಹೊಲದಲ್ಲಿ ನಿರ್ಮಿಸಿಕೊಂಡ್ರೆ ಅದರಲ್ಲಿ ಅದು ಅಂತರ್ಜಲ ಮಟ್ಟ ಆಟೋಮೆಟಿಕ್ ಆಗಿ ಹೆಚ್ಚಾಗ್ತದೆ. ಅದನ್ನು ನಾವು ಯಾರು ಗಮನ ಹರಿಸ್ತಾ ಇಲ್ಲ. ಅದು ಏನಂತಂದ್ರೆ, ನೀರು ಹರ್ಕೊಂಡು ಹೋಗಿ ಹಳ್ಳಕ್ಕೆ ಸೇರ್ತಾ ಇದೆ, ಹಳ್ಳಲ್ಲಿಂದ ನದಿಗಳಿಗೆ ಸೇರಿಸಿ ನದಿಗಳಿಂದ ಸಮುದ್ರಕ್ಕೆ ಸೇರ್ತಾ ಇದೆ. ಹೌದು. ಆ ನೀರನ್ನು ನಮ್ಮ ಭೂಮಿಯಲ್ಲಿ ಇಂಗುವಂಗೆ ಮಾಡಬೇಕು. ಅದರಲ್ಲಿಂದ ನಿಮ್ ಅಂತರ್ಜಲ ಮಟ್ಟ ನೀವು ಹೆಚ್ಚಿಸಿಕೊಳ್ಬಹುದು. ನೋಡಿ, ಒಂದು ಕಾಲದಲ್ಲಿ 3-2 ಇಂಚು ನೀರಿತ್ತಪ್ಪ ಅಂತಂದ್ರೆ 4-5 ಎಕರೆ ಭೂಮಿಯನ್ನ ರೈತ ಬಂದವರು ಕೃಷಿ ಮಾಡ್ತಾ ಇದ್ರು. ಈಗ 1.5 ಎಕರೆಗೂ ನೀರಿಲ್ಲ ಸರ್, ಮೊದಲು ಅಷ್ಟಾಗ್ತಾ ಇತ್ತು, ಈಗ ನೀರು ಸಾಲ್ತಾ ಇಲ್ಲ, ಈಗ 1.5 ಎಕರೆ 2 ಎಕರೆಗೆ ಸೀಮಿತ ಆಗಿದೆ ಅಂತ ಹೇಳಿ, ಅಂದ್ರೆ ನೀರಿನ ಒಂದು ಲಭ್ಯತೆ ಪ್ರಮಾಣ ಅಲ್ಲಿ ಕಡಿಮೆ ಆಯ್ತು ಅಂತ. ಇನ್ನು ಈಗ ಡಿಫಂಕ್ಟ್ ಬೋರ್ವೆಲ್ಸ್ ಅಂತ ಅದು ಜಾಸ್ತಿ ಆಗ್ತಾ ಇದಾವೆ ಸರ್. ಬೋರ್ವೆಲ್ ಹೊಡಿತಾರೆ, ನೀರು ಉಪ್ಪು ನೀರಿದೆ, ಆಮೇಲೆ ನೀರೇ ಬರ್ತಾ ಇಲ್ಲ ಅಂತ ಹಂಗೆ ಓಪನ್ ಬಾವಿಗಳು, ತೆರೆದ ಬಾವಿಗಳಿದಾವೆ. ಕೊಳವೆ ಬಾವಿಗಳನ್ನು ಕೂಡ ಕೇಸಿಂಗ್ ಪೈಪ್ ಹಾಕಿ ಬಿಟ್ಟಂತ ನಿರ್ದೇಶನಗಳು ಬಹಳ ಇದಾವೆ. ಯಾಕಂದ್ರೆ ನಮ್ಗೆ ನೀರ್ ಕಡಿಮೆ ಆಗಿದೆ ಸರ್, ಅದಕ್ಕೆ ನಾವು ಮೋಟರ್ ಕೂಡಿಸಿಲ್ಲ, ಆಮೇಲೆ ನೀರ್ ಬಹಳ ಉಪ್ಪಿದೆ ಸರ್. ಅಂತ ಬೋರ್ವೆಲ್ಗಳಿಗೆ ಕೂಡ ನಾವು ಈ ಒಂದು ಬೋರ್ವೆಲ್ ರೀಚಾರ್ಜ್ ಅನ್ನು ಮಾಡ್ಕೊಟ್ಟಿದ್ವಿ. ಪ್ರಮಾಣ ಕಡಿಮೆ ಆಗುವುದು, ಉಪ್ಪಿನ ಅಂಶನು ಕೂಡ ಕಡಿಮೆ ಆಗ್ತದೆ. ಹೌದು, ಮತ್ತೆ ಅದು ಕೃಷಿಗೆ ನೀವು ಡ್ರಿಪ್ ಮುಖಾಂತರ ಬಳಸ್ಬೇಕು ಅದು. ಹೌದು, ಯಾಕಂದ್ರೆ ನೀವು ಮತ್ತೆ ಹರಿವು ಕೊಟ್ರೆ ಮತ್ತೆ ಅದು ಮಣ್ಣಿನ ಗುಣಧರ್ಮ ಕೂಡ ಕೆಟ್ಟೋಗ್ಬಿಡ್ತು. ಹೌದು, ಮಣ್ಣು ಸವಳ ಆಗ್ತದೆ, ಜವಳಾಗಿ ಕರ್ಲ್ ಆಗಿ ಮಾರ್ಪಾಡಾಗುವಂತ ಒಂದು ಸಂದರ್ಭನೂ ಕೂಡ ಇರ್ತದೆ. ಬಹಳಷ್ಟು ಮುಖ್ಯವಾದ ವಿಷಯ ಅಂತಂದ್ರೆ, ಕೃಷಿ ನಿಂತಿರೋದೇ ನೀರಿನ ಮೇಲೆ ಅಥವಾ ಈ ಮಳೆಯ ಮೇಲೆ ಅಂತಿರ್ಬೋದು. ಬಿದ್ದಂತಹ ಮಳೆಯನ್ನ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಮುಖ್ಯವಾಗಿ ನಾವು ಕೃಷಿಯಲ್ಲಿ ತೊಡಗೊಳ್ಳುವಾಗ ನಾಗರಿಕರಾದಂತಹ ನಾವು ನಮ್ಮ ವಿವೇಚನೆಯನ್ನ ಬಳಸಿಕೊಂಡು ಅವಶ್ಯಕತೆ ಇದ್ದಾಗ ಮಾತ್ರ ಬೋರ್ವೆಲ್ ಕೊರಿಸಬೇಕು. ಮಳೆ ನೀರನ್ನ ದಕ್ಷವಾಗಿ ಬಳಸಿಕೊಳ್ಳುವಂತಹ ಒಂದು ಗುರುತರ ಜವಾಬ್ದಾರಿ ನಮ್ಮಲ್ಲಿದೆ. ಆದ್ರೂ ಕೂಡ ಈ ಬೋರ್ವೆಲ್ ರೀಚಾರ್ಜ್ ರೈತ ಬಾಂಧವರಿಗೆ ಒಂದು ವರದಾನ ಅಂತಾನೆ ಹೇಳ್ಬೋದು. ತಾವು ತಮ್ಮ ನೇತೃತ್ವದಲ್ಲಿ ನಮ್ಮ ರಾಯಚೂರು ಆಗಿರ್ಬೋದು, ಬೇರೆ ಬೇರೆ ಭಾಗದಲ್ಲಿ ತಾವು ಈ ಅಂತರ್ಜಲ ಮರುಪೂರಣವನ್ನ ಮಾಡಿದಿರಿ. ಇದರ ವಿಧಾನ ಹೇಗೆ, ಏನು ಏನು ವಿನ್ಯಾಸಗಳನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಪದ್ಧತಿಗಳಿದಾವೆ ರೀಚಾರ್ಜ್ ಮಾಡೋದಂತದ್ದು? ಮೊಟ್ಟ ಮೊದಲಾಗಿ ನಿಮ್ಮ ಜಮೀನಿನಲ್ಲಿ ಬೋರ್ವೆಲ್ ಎಲ್ಲಿದೆ ಲೊಕೇಶನ್ ನೋಡ್ಕೋಬೇಕು ಸರ್. ನೀವು ಏನು ಗುಡ್ಡದ ಮೇಲಿದೆಯೋ, ಮೇಲ್ಭಾಗದಲ್ಲಿದೆಯೋ ಅಥವಾ ಕೆಳಭಾಗದಲ್ಲಿದೆಯೋ. ಈ ಕೆಳಭಾಗದಲ್ಲಿದ್ರೆ ಅದು ಬಹಳ ಅನುಕೂಲ, ಯಾಕಂತಂದ್ರೆ ಬಿದ್ದಂತ ನೀರನ್ನು ನಾವು ಆ ಬೋರ್ವೆಲ್ ಹತ್ತಿರ ತೆಗೆದುಕೊಂಡು ಹೋಗಿ ಒಂದು ಜೆಸಿಪಿಯಿಂದ ಕಾಲುವೆಗಳನ್ನು ಮಾಡಿ ಈ ರೀಚಾರ್ಜ್ ಪಿಟ್ಟಿನಲ್ಲಿ ಬಿಡಬಹುದು. ಆಲ್ಮೋಸ್ಟ್ ಎಲ್ಲ ತಗ್ಗಿ ಪ್ರದೇಶದಲ್ಲೇ ಇರ್ತದೆ. ಅದು ಸ್ವಲ್ಪ ಲೊಕೇಶನ್ ನೀವು ನೋಡ್ಕೋಬೇಕು ಫಸ್ಟ್ ಆಗಿ. ಆಮೇಲೆ ಏನಂತಂದ್ರೆ ಇದು ಒಂದು ಫಸ್ಟ್ 10 feet ಉದ್ದ, 10 feet ಅಗಲ, 10 feet ಆಳ, 10 by 10 by 10 ಅಡಿ ಅಷ್ಟು ಒಂದು ಗುಂಡಿ ತೋಡ್ಕೋಬೇಕು. ಇದು ಕೇಸಿಂಗ್ ಪೈಪ್ ಸೆಂಟರ್ ಮಾಡಿ ಇಟ್ಕೊಂಡು, ಮಧ್ಯ ಕೇಸಿಂಗ್ ಇಟ್ಕೊಂಡು ಸುತ್ತ ಚೌಕಾಕಾರದ ಒಂದು ಗುಂಡಿ, 10 by 10 by 10 feet ಒಂದು ಗುಂಡಿ ತೋಡ್ಕೊಂಡು ಆಮೇಲೆ ನಿಮ್ ಕೇಸಿಂಗ್ ಪೈಪ್ ಓಪನ್ ಆಗ್ತದ ಅವಾಗ. ಅದು ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ PVC ಕೇಸಿಂಗ್ ಪೈಪ್ ಯೂಸ್ ಮಾಡಿದ್ರು. ಹಳೆ ಏನ್ ಮಾಡ್ತೀವಿ ನಾವು, GI ಪೈಪ್ ಇರ್ತಿತ್ತು. ಈ ಕೇಸಿಂಗ್ ಪೈಪ್ ಓಪನ್ ಆಗಿದ ತಕ್ಷಣ ನೀವು ಏನ್ ಮಾಡ್ಬೇಕು, ಕೆಳಗಡೆ ಒಂದ್ ಸ್ವಲ್ಪ ಏನಂದ್ರೆ ಸಿಮೆಂಟ್ ಕಾಂಕ್ರೀಟ್ ಸ್ಯಾಂಡ್ ಹಾಕೊಂಡು ಸ್ವಲ್ಪ ದಮ್ಮಸ್ ಮಾಡ್ಕೋಬೇಕು. ಅಂದ್ರೆ ಪೈಪಿಗೆ ಸುತ್ತಮುತ್ತಲು ಇದು ಒಂದು ಸಿಮೆಂಟ್ ಕಾಂಕ್ರೀಟ್ ಸಿಮೆಂಟ್ ಹಾಕೊಂಡು ಗಟ್ಟಿ ಮಾಡ್ಕೋಬೇಕು, ಯಾಕಂದ್ರೆ ಅಳಗಾಡ್ತದೆ ಅದು. ಕೇಸಿಂಗ್ ಪೈಪ್ ನೀವು ಓಪನ್ ಮಾಡಿದ ತಕ್ಷಣ ಕೇಸಿಂಗ್ ಪೈಪ್ ಮೇಲ್ಗಡೆನೆ ಇರುತ್ತೆ. ಯಾರ್ದು ಎಲ್ಲಾ ರೈತರದು ಸೇಮ್ ಅಂತ ಇರಂಗಿಲ್ಲ. ಈಗ ಒಂದು ಒಬ್ಬರದ್ 50 feet ಇರ್ಬೋದು ಕೇಸಿಂಗ್ ಪೈಪ್, ಒಬ್ಬರದ್ 20 feet ಇರ್ಬೋದು, ಒಬ್ಬರದ್ 10 feet ಇರ್ಬೋದು. ಸೊ ಅದಕ್ಕೆ ಗಟ್ಟಿ ಮಾಡ್ಕೋಬೇಕು. ಇದಾದ ತಕ್ಷಣ ಏನ್ ಮಾಡ್ಬೇಕು, ನೀವು ಒಂದು 5 mm or 6 mm ಒಂದು ಹೋಲ್ಗಳನ್ನು ಹೊಡ್ಕೋಬೇಕಾಗ್ತದೆ. ಅಥವಾ ರೌಂಡ್ ಹೋಲ್ ಹೊಡ್ಕೊಳ್ರಿ ಅಥವಾ ಉದ್ದ ಆಕಾರದ ಒಂದು ತೂತನ್ನು ಹುಡ್ಕೋಬೇಕಾಗ್ತದೆ. ಅದು ಎಷ್ಟು ಅಂತಂದ್ರೆ ಸುಮಾರು 40-50 ಹೋಲ್ಸ್, ಸುಮಾರು 9 feet ಕೆಳಗಡೆಯಿಂದ ಮೇಲ್ಗಡೆ 9 feet ವರೆಗೆ ಸಣ್ಣ ಸಣ್ಣ ಹೋಲ್ಗಳು ಕೇಸಿಂಗ್ ಪೈಪ್ಗೆ. ಅದು ಡ್ರಿಲ್ ಬಿಟ್ ಬರ್ತದಲ್ಲ, ಅದ್ರಲ್ಲಿಂದ ನೀವು ಹೋಲ್ಸ್ಗಳನ್ನು ಹಾಕೋಬೇಕು. ಇದು ಅಂದ್ರೆ ಒಂದು 40-50 ಹೋಲ್ ಹಾಕೊಂಡ್ರೆ ಅಂತಂದ್ರೆ ಒಂದು 2 inches ನೀರನ್ನು ನಾವು ಒಳಗಡೆ ಕಳಿಸಬಹುದು, ಫಿಲ್ಟರ್ ಮಾಡಿ ಆ ಹೋಲ್ ಮುಖಾಂತರ. ಅದಕ್ಕೆ ನಾವು 40-50 ಅಂತ ಹೇಳ್ತೀವಿ. ಇನ್ನೂ ಜಾಸ್ತಿ ಕ್ಯಾಚ್ಮೆಂಟ್ ಏರಿಯಾ ಅಂತೀವಿ ನಾವು, ಜಲಾಯನ ಪ್ರದೇಶ ಜಾಸ್ತಿ ಇತ್ತು, ಮಳೆ ಜಾಸ್ತಿ ಹರ್ಕೊಂಡು ಬರ್ತಾ ಇತ್ತು ನೀರು ಅಂತಂದ್ರೆ ಇನ್ನು ನೀವು ಸ್ವಲ್ಪ ಜಾಸ್ತಿ ಹೋಲ್ಸ್ ಅನ್ನು ಹಾಕೊಂಡು ಒಂದು 3 inches ನೀರು ಒಳಗಡೆ ಹೋಗುವಂತ ಒಂದು ವ್ಯವಸ್ಥೆ ಕೂಡ ಮಾಡ್ಕೋಬಹುದು. ಈ ಹೋಲ್ಸ್ ಹೊಡ್ಕೊಂಡ ಮೇಲೆ ಏನ್ ಮಾಡ್ಬೇಕಂತಂದ್ರೆ, ಈಗ ಮಾರ್ಕೆಟ್ ನಲ್ಲಿ ಸಿಗ್ತದೆ ಒಂದು ಜಿಯೋ ಟೆಕ್ಸ್ಟೈಲ್ ಮಟೀರಿಯಲ್ ಅಂತ ಸಿಗ್ತದೆ, ಅಂದ್ರೆ ದಪ್ಪ ಒಂದು ಕಾಟನ್ ಬಟ್ಟೆ ಸಿಗ್ತದೆ, ಮೆಸ್ ಅಂತದ್ದು, ಮೆಶ್ ಆಮೇಲೆ ಹಾಕೋಬೇಕು. ಇದು ಫಸ್ಟ್ ಏನ್ ಮಾಡ್ಬೇಕು, ಫಸ್ಟ್ ಜಿಯೋ ಟೆಕ್ಸ್ಟೈಲ್ ಮಟೀರಿಯಲ್ ಕೇಸಿಂಗ್ ಸುತ್ತು ಬಿಡ್ಬೇಕು. ಸುತ್ತಿದ ತಕ್ಷಣ ಅದ್ರ ನೆಕ್ಸ್ಟ್ ಒಂದ್ ಸ್ವಲ್ಪ ಸ್ಯಾಂಡ್, ಮರಳು ಒಂದ್ ಸ್ವಲ್ಪ ಏನಂತಂದ್ರೆ ಸ್ಯಾಂಡ್ ಒಳಗಡೆ ಶೇಖರಣೆ ಮಾಡಿಟ್ಕೋಂತ ಒಂದು ವ್ಯವಸ್ಥೆ ಮಾಡಿಕೊಂಡು ಆ ಜಿಯೋ ಟೆಕ್ಸ್ಟೈಲ್ ಆದ ತಕ್ಷಣ ಒಂದು ಸ್ಯಾಂಡ್ ಮಟೀರಿಯಲ್ ಹಾಕೋಬೇಕು. ಇದಾದ ತಕ್ಷಣ ಹೊರಗಡೆ ನೈಲಾನ್ ಮೆಶ್ ಅನ್ನು ಸುತ್ತಬೇಕು. ಈ ನೈಲಾನ್ ಮೆಶ್ ಹೇಗಿರ್ಬೇಕಂತಂದ್ರೆ ನೀರಿನಲ್ಲಿ ಕೊಳಿ ಬಡ್ಸರೆ, ಯಾಕಂದ್ರೆ ಕಂಟಿನ್ಯೂಸ್ ನೀರ್ ಬರ್ತಾ ಇರ್ತದೆ, ತೇವಾಂಶ ಇರ್ತದೆ. ಈಗ ಮಾಸ್ಕಿಟೋ ಕಾಯಿಲ್ ಇರ್ತವೆ ನಮ್ಮ ಮನೆಯಲ್ಲಿ ಹಾಕೋತೀವಿ, ಅದು ನೀರಲ್ಲಿ ಕೊಳ್ತೋಗ್ಬಿಡ್ತದೆ. ಸೊ ಈ ನೈಲಾನ್ ಮೆಶ್ ಅಂತ ಹೇಳಿ ಸ್ಪೆಷಲ್ ಆಗಿ ಇದ್ರ ಕಡೆಯಿಂದ ಅವರು ಬಟ್ಟೆ ದುಕಾನಲ್ಲಿ ಸಿಗ್ತದೆ ನಿಮ್ಗೆ. ಅದು ಬರುವಂತ ನೀರಿನ ಮೇಲೆ ಅವಲಂಬನೆ ಇದೆ, ಎಷ್ಟು ಸುತ್ತು ಸುತ್ತಬೇಕಂತೇಳಿ. ಸುಮಾರು ನಾವೇನ್ ಹೇಳ್ತೀವಿ, ಒಂದು 6-7 ಸುತ್ತನ್ನು ಸುತ್ತಬೇಕು ನೀವು. ಯಾವ ಉದ್ದೇಶಕ್ಕೆ ಅಂತಂದ್ರೆ ಮರಳು ಹೋಗ್ಬಾರ್ದಂತ, ಮೇನ್ ಮರಳು ಹೋಗ್ಬಾರ್ದು ಸರ್, ಮರಳು ಹೋಗ್ಬಾರ್ದು. ಮರಳು ಹೋಯ್ತು ಅಂತಂದ್ರೆ ಬ್ಲಾಕ್ ಆಗ್ಬಿಡ್ತದೆ ಮರಳೆಲ್ಲ. ನೀವು ಎಷ್ಟು ಹಾಕಿದ್ದೆಲ್ಲ ಕೇಸಿಂಗ್ ಪೇಪರ್ ಒಳಗಡೆ ಹೋಗಿ ಜಾಮ್ ಆಗ್ತದೆ. ಅದ್ರ ಕಡೆಯಿಂದ ನೀವು ಅದು ಬಹಳ ಕೇರ್ಫುಲ್ ಆಗಿ, ಮುಖ್ಯವಾಗಿ ಇದು ಬಹಳ ಮುಖ್ಯ. ಇದು ರೈತ ಬಂದವರು ಅದನ್ನ ಹಾಕ್ಲಾರ್ದಂಗೆ ಹಾಕ್ಬಿಟ್ರೆ ಮೋಟರ್ ಸಿಕ್ಕಾಕೋತದೆ, ಮತ್ತೆ ಎತ್ತಕ್ ಬರಲ್ಲ, ಎತ್ತಲಾಕ್ ಬರಲ್ಲ, ಮತ್ತೆ ನೀವು ಮತ್ತೆ ನಮ್ ಕಡೆ ಬರ್ತೀರಿ, ಮಾಡ್ಕೊಟ್ರಿ ಅಂತೇಳಿ ಮಾಡುವಂತ. ಸೊ ಅದಕ್ಕೆ ಬಹಳ ಕೇರ್ಫುಲ್ ಆಗಿ ಇದೊಂದು ಕಾರ್ಯ ಬಹಳ ಕೇರ್ಫುಲ್ ಆಗಿ ಮಾಡ್ತಾರೆ ರೈತರು. ಇದಾದ ತಕ್ಷಣ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ವೈರೋ ಅಥವಾ ಜೆ ವೈರ್ ಅನ್ನು ಫುಲ್ ಟೈಟ್ ಆಗಿ ಸುತ್ತಬಿಡಬೇಕು, ಕಟ್ಬಿಡ್ಬೇಕು ಜೋರಾಗಿ. ಜೋರಾಗಿ ಕಟ್ಟಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ಬೇಕು, ಒಂದು 2 feet ಕೆಳಗಡೆಯಿಂದ ಕೆಳಗಡೆಯಿಂದ ಮೇಲ್ಗಡೆ 2 feet ಅಷ್ಟು 80 to 120 mm ಒಂದು ಬೋಲ್ಡರ್ ಸಿಗ್ತವೆ. ಅಂದ್ರೆ ಕೆಳಗಡೆ ಸ್ಟೆಬಿಲಿಟಿ ಇರ್ಲಿ ಅಂತ ಹೇಳಿ, ಅದಕ್ಕೆ ನಾವು ಗಟ್ಟಿ ಇರ್ಲಿ ಅಂತ ಹೇಳಿ ಒಂದ್ 2 feet ಅಷ್ಟು ಬಂಡೆಗಳನ್ನು ಜೋಡಿಸ್ಕೋಬೇಕು. ಕರೆಕ್ಟ್ ಆಗಿ ಒಂದು 2 ಲೇಬರ್ ತಗೊಂಡು ನೀವು ಹಾಕೋಬೇಕು ಅದು. ಇದಾದ ತಕ್ಷಣ ಅದ್ರ ಮೇಲ್ಭಾಗ ಒಂದ್ 2 feet ಅಷ್ಟು ಒಂದು 40 mm ಜೆಲ್ಲಿ ಅಂತ ಬರ್ತದೆ, ಕಂಕರ್ 40 mm ಕಂಕರ್, ಅದು 2 feet ಅಷ್ಟು ಹಾಕೋಬೇಕು. ಇದಾದ ತಕ್ಷಣ ಒಂದು ಲೇಯರ್ ಮತ್ತೆ ನೈಲಾನ್ ಮೆಶ್ ಅನ್ನು ಹಡಬೇಕು ನೀವು. ಅದ್ರ ಮೇಲ್ಗಡೆ ಮತ್ತೆ ಏನ್ ಮಾಡ್ಬೇಕು, 20 mm ಜೆಲ್ಲಿ ಬರ್ತದೆ, ಅದು 2 feet ಅಷ್ಟು ಹಡ್ಕೊಂಡು ಅದ್ರ ಮೇಲ್ಗಡೆ ಮತ್ತೆ ನೈಲಾನ್ ಮೆಶ್ ಹಡಬೇಕು ಒಂದ್ 2 layer ಅಷ್ಟು. ಹಡಿದ್ಮೇಲೆ ಅದ್ರ ಮೇಲೆ ಮತ್ತೆ ಸ್ಯಾಂಡ್ ಒಂದ್ 2 feet ಉಸುಕು, ದಪ್ಪ ಉಸುಕು, ಸಣ್ಣ ಉಸುಕು ಇರಬಾರದು. ಮತ್ತೆ ಸಣ್ಣ ಉಸುಕು ಅಂದ್ರೆ ಮತ್ತೆ ಅದು ಒಳಗಡೆ ಹೋಗ್ಬಾರ್ದು, ಜರಡಿ ಹಿಡಿದು ಸ್ಮೂತ್ ಆಗಿ ಮನೆ ಕಟ್ಟಬಾರ್ದು, ದಪ್ಪಕ್ ಸ್ಯಾಂಡ್ ಇರಬೇಕು, ಮರಳು ದಪ್ಪ ಆಗಿರ್ಬೇಕು. ಅದು ಹಾಕಿದ ತಕ್ಷಣ ಇದೆಲ್ಲ ಯಾಕೆ ಹಾಕ್ತಿವಿ ಅಂತಂದ್ರೆ, ಫಿಲ್ಟರ್ ಮಾಡಿ ನಮ್ಮ ಹರಿದ್ ಬರೋಂತ ನೀರು ಮಣ್ಣಿನಲ್ಲಿ ಕೂಡಿರ್ತದೆ, ಹೂಳು ತುಂಬಿಕೊಂಡು ಬರ್ತಾ ಇರ್ತದೆ, ಕೆಸರು ಬಂದ್ಬಿಡ್ತದೆ, ಅದು ಫಿಲ್ಟರ್ ಮಾಡಿ ನಾವು ಭೂಮಿ ಕಳಿಸಬೇಕಾಗ್ತದೆ. ಸೊ ಇದಾದ ತಕ್ಷಣ ನಾವು ಏನ್ ಮಾಡ್ತೀವಿ, ಮತ್ತೆ ನೈಲಾನ್ ಮೆಶ್ ಅನ್ನು ಹಾಕೊಂಡು ನಮ್ ಕಡೆ ಇದು ಸಿಗ್ತವೆ, ಇದ್ಲು ಚಾರ್ಕೋಲ್ ಅಂತೀವಲ್ಲ, ಸುಟ್ಟ ಒಂದು ಕಟಗಿದ್ದು ಚಾರ್ಕೋಲ್, ಅದ್ರ ಮೇಲ್ಗಡೆ ಮತ್ತೆ ಅದೊಂದು 1 feet ಅಥವಾ 1/2 feet ಹಡಬೇಕು. ಇದು ಕೂಡ ಒಳ್ಳೆ ಒಂದು ಶೋಧಕ ಕಾರ್ಯ ಬಹಳ ಚೆನ್ನಾಗಿ ಮಾಡ್ತಿದ್ರು. ಮತ್ತು ಸ್ಯಾಂಡ್ ಮರಳು ಇವೆರಡು, ಅದು ಇದ್ಲು ಹಾಕೊಂಡಿದ ತಕ್ಷಣ ಅದ್ರ ಮೇಲೆ ಮತ್ತೆ ಇನ್ನೊಂದು ಲೇಯರ್ ಒಂದು 1/2 feet ಮತ್ತೆ ಸ್ಯಾಂಡ್ ಹಾಕೊಂಡ್ಬಿಡ್ತೀವಿ. ಹೀಗಾಗಿ ನೀವು ಒಂದು ಏನ್ ಕೊರೆದಿರ್ತಿರಲ್ಲ, ಸುಮಾರು 9 feet ಅಷ್ಟು ಇದೆಲ್ಲ ತುಂಬಿ ಬಿಡ್ಬೇಕು. ತುಂಬಿಟ್ಟಿದ ತಕ್ಷಣ ಒಂದು ಏನ್ ಮಾಡ್ಬೇಕು, ನೀವು ಕಟ್ಟಿ ಕಟ್ಟಬೇಕಾಗ್ತದೆ ಅರೌಂಡ್ 2 feet ಎತ್ತರ. ಹೌದು, 2 feet ಎತ್ತರ ಕಟ್ಟಿ ಕಟ್ಕೋಬೇಕು. ಒಂದು ಇನ್ಲೆಟ್ ಮಾಡ್ಕೋಬೇಕು, ಒಂದು ಔಟ್ಲೆಟ್, ಹೆಚ್ಚಾದ ನೀರು ಹೊರಗೆ ಹೋಗ್ಲಿಕ್ಕೆ. ನೀವು ಬಿದ್ದಂತ ಮಳೆ ನೀರ್ ಏನು ಮೇಲಿಂದ ಹರ್ಕೊಂಡು ಬರ್ತಾ ಇದೆ, ಅದು ಒಂದ್ಸಲ ನಿಮ್ಗೆ ಗೊತ್ತಿರ್ತದೆ ಯಾಕಂದ್ರೆ ನೀರ್ ಹರಿದು ಹೋಗ್ತಾ ಇದೆ, ಅದು ನೀರು ಡೈವರ್ಟ್ ಮಾಡ್ಬೇಕು ನಿಮ್ಮ ಬೋರ್ವೆಲ್ ಗಳಿಗೆ. ಈಗ ಬರೋಂಗೆ ಮಾಡ್ಕೋಬೇಕು, ಬರೋಂಗೆ ಮಾಡ್ಕೊಂಡು ಅದು ಇನ್ಲೆಟ್ ಮುಖಾಂತರ ರೀಚಾರ್ಜ್ ಆಗಿ ಬಂದ್ ಬೀಳ್ತದೆ, ಅವಾಗ ಫಿಲ್ಟರ್ ಆಗಿ ನೀರು ಒಳಗೆ ಹೋಗ್ತದೆ. ಬಹಳ ಮಳೆ ಬಂತು, ಇನ್ ಕೇಸ್ ಒಂದು 50 mm ಮೇಲ್ಗಡೆ ಒಂದೇ ಸಲ ಮಳೆ ಬಂತು ಅಂತಂದ್ರೆ ಹೆಚ್ಚಾಗ್ತದೆ ನೀರು ತುಂಬಿಕೊಂಡು, ಅವಾಗ ಔಟ್ಲೆಟ್ ಕೂಡ ಒಂದು ಲೆವೆಲ್ ನೋಡ್ಕೊಂಡು ಒಂದು ಔಟ್ಲೆಟ್ ಕೂಡ ಮಾಡ್ಬೇಕು. ಅದು ಕಟ್ಟಿ ಕಟ್ಟಬೇಕು, ಒಂದು ಬ್ರಿಕ್ಸ್ ಅಥವಾ ನಿಮ್ಮ ಒಂದು ಬಾಕ್ಸ್ ನಿಂದ ಕಟ್ಟೆಯನ್ನು ಕಟ್ಟಿ ಚೆನ್ನಾಗಿ ಒಂದು 2 ಪದರು ಕಟ್ಟೆಯನ್ನು ಕಟ್ಟಬೇಕು, ಒಂದು ಎತ್ತರ ಮಾಡಬೇಕು, ಎತ್ತರ ಮಾಡಬೇಕು. ಆತರ ಮಾಡ್ಕೋಬೇಕಾಗ್ತದೆ ಸರ್. ಅಂದ್ರೆ ಹಂತ ಹಂತವಾಗಿ ಮಾಡ್ಕೋಬೇಕು ಇವನ್ನೆಲ್ಲ. ಎಸ್ ಹೌದು, ಸುಮಾರು ಒಂದು ಸಲ ಇದ್ರ ಕೆಪಾಸಿಟಿ ಎಷ್ಟು ನೀರು ಇಂಗುವಂತ ಕೆಪಾಸಿಟಿ ಇದೆ ಅಂತಂದ್ರೆ, ಸುಮಾರು 6,000 liter ಒಂದ್ ಸಲಕ್ಕ ಒಳಗಡೆ ಕಳಿಸಬಹುದು ನಾವು. ಅಂದ್ರೆ 10x10x10x10 ಅಷ್ಟು ಗುಂಡಿ ಅಂತಂದ್ರೆ ವಿಸ್ತೀರ್ಣದಲ್ಲಿ 6,000 liter ಒಂದ್ ಸಲ ನೀರನ್ನು ನಾವು ಒಳಗಡೆ ಕಳಿಸಬಹುದು ಸಾಮರ್ಥ್ಯ ಹೊಂದಿರುತ್ತೆ. ಮತ್ತೆ ನೀವು ಪಂಪ್ ಮಾಡಿ ತಕ್ಕೊಂಡು ಮತ್ತೆ ನೆಕ್ಸ್ಟ್ ಡೇ 6,000 liter ನೀರು ಅಷ್ಟು ಒಳಗಡೆ ಕಳಿಸಬಹುದು ನೀವು. ರೈತ ಬಂದವರು ಏನಾದ್ರೂ ಅಲ್ಲಿ ಶೇಖರಣಾ ಘಟಕ ತೊಟ್ಟಿ ಇತ್ತಪ್ಪ ಅಂತಂದ್ರೆ ಮತ್ತೆ ತಕ್ಕೋಬಹುದು, ತುಂಬಿಸ್ಕೋಬಹುದು, ಮತ್ತೆ ಮಳೆ ನೀರನ್ನ ಬಂದಂತನ್ನ ಇಂಗುಸಬಹುದು ಮತ್ತೆ. ಅದೇ ತರ ಇದು ಕಂಟಿನ್ಯೂಸ್ ಪ್ರೊಸೆಸ್, ಇಂಗುವಂಗೆ ಮಾಡಬೇಕು, ಮತ್ತೆ ನೀವು ಮೋಟರ್ ಹಚ್ಚಿ ತಕ್ಕೋಬಹುದು ನೀರು. ಸೊ ಇದ್ರ ಸಾಮರ್ಥ್ಯ ಏನಂತಂದ್ರೆ 6,000 liter ಅಷ್ಟು ಇರ್ತದೆ. ಬಹಳಷ್ಟು ವಿಚಾರ ಸರ್, ಯಾಕಂದ್ರೆ ರೈತ ಬಾಂಧವರು ಇಂಥ ಒಂದು ಮಳೆ ನೀರಿನ ಸಂರಕ್ಷಣೆ ಕ್ರಮಗಳನ್ನ ಅನುಸರಿಸಬೇಕು. ಅಂದ್ರೆ ಬರಗಾಲದಲ್ಲೂ ಕೂಡ ಒಂದು ನಮ್ಮ ನೀರು ಬೇಕಿತ್ತಪ್ಪ ಅಂತಂದ್ರೆ ನೀರಿನ ಗುಣಮಟ್ಟ ಅಥವಾ ಪ್ರಮಾಣ ಕಡಿಮೆ ಆಗಲಾರ್ದಂಗ್ ನೋಡ್ಕೊಂಡು ಹೋಗ್ಲಿಕ್ಕೆ ಇದು ಬಹಳ. ಈಗ ನೋಡ್ರಿ, ಇತ್ತೀಚಿನ ದಿನಗಳಲ್ಲಿ ಒಂದು ತಿಂಗಳಾಯ್ತು ಮಳೆನೇ ಇಲ್ಲ. ಹೌದು, ಬಹಳಷ್ಟು ಸಮಸ್ಯೆ. ಈಗ ನೀವು ಇದೇ ಕಾರ್ಯವನ್ನು ಈಗ ಮಾಡಿದ್ರು ನಡೀತದೆ, ಮುಂದೆ ಮಳೆ ನೀರನ್ನು ನೀವು ಹಿಡಿದಿಟ್ಕೊಂಡು ಈಗ ಸಂದಿಗ್ಧ ಸ್ಥಿತಿಯಲ್ಲಿ ಈಗ ನೀರ್ ಬೇಕಾಗಿದೆ, ಆ ನೀರನ್ನು ನೀವು ಸ್ಪ್ರಿಂಕ್ಲರ್ ಮುಖಾಂತರ ಹರ್ಕೊಂಡ್ರಂದ್ರೆ ಒಂದು ಇರಿಗೇಷನ್ ಕೊಟ್ಟರಂದ್ರೆ ಲೈಫ್ ಸೇವಿಂಗ್ ಇರಿಗೇಷನ್ ಆಗುತ್ತೆ. ಇನ್ನೊಂದು 15-20 ದಿವಸ ಮುಂದೂಡಬಹುದಾಗಿತ್ತು. ಮುಂದೂಡಬಹುದು, ಮಳೆ ಲೇಟ್ ಆಯ್ತು ಅಂತಂದ್ರೂ ಈ ಒಂದು ಮರುಪೂರ್ಣದಿಂದ ನಿಮ್ಮ ಬೆಳೆಗಳನ್ನು ನೀವು ಕಾಪಾಡ್ಕೋಬಹುದು. ಒಳ್ಳೇದು ಸರ್, ಯಾಕಂತಂದ್ರೆ ಇದನ್ನ ಮಾಡ್ಬೇಕು ರೈತರು, ಮುಖ್ಯವಾಗಿ ತೋಟಗಾರಿಕೆ ರೈತರು, ಸಣ್ಣ ರೈತರು, ಅತಿ ಸಣ್ಣ ರೈತರು, ತಮ್ಮ ಉಪಜೀವನ ನಡೀತಿರ್ತದೆ ತರಕಾರಿ ಕಾಯಿಪಲ್ಲೆ ಅಥವಾ ಹೈನುಗಾರಿಕೆ ಇವೆಲ್ಲ ಮಾಡುವಂತ ರೈತರಿಗೆ ಸ್ವಲ್ಪ ನೀರಿದ್ದಂಥವ್ರು ಈ ವಿಧಾನಗಳನ್ನ ಅನುಸರಿಸಿದ್ರೆ ಅವರಿಗೆ ಒಳ್ಳೆಯ ಬದುಕನ್ನು ನಿರ್ಮಾಣಕ್ಕೆ ಸಾಧ್ಯ ಆಗ್ತದೆ. ಸರ್, ಇದರ ವೆಚ್ಚ ಎಷ್ಟಾಗಬಹುದು? ಸರ್, ಇದ್ರದ್ದು ವೆಚ್ಚ ಸುಮಾರು 30,000 to 50,000 ತನ ಆಗ್ತದೆ. ಬಟ್ ಇದು ಹೇಗೆ ನಾವು ಮಜಬೂತ್ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್. ಈಗ ನಮ್ಗೆ 10-15 ವರ್ಷ ಏನೂ ಆಗ್ಬಾರ್ದು ಅಂತಂದ್ರೆ ಸ್ವಲ್ಪ ಒಳ್ಳೆ ಕಟ್ಟಿಗಳನ್ನು ಕಟ್ಕೊಂಡು ಆಮೇಲೆ ಗುಣಮಟ್ಟದ ಒಂದು ಕಲ್ಲುಗಳನ್ನು ಹಾಕಿ ಜಲ್ಲಿ ಇದೆಲ್ಲ ಹಾಕೊಂಡ್ರ ಅಂತಂದ್ರೆ ಸುಮಾರು ಒಂದು 60-70,000 ಮ್ಯಾಕ್ಸಿಮಮ್ ಸರ್. ಒಳ್ಳೆ ಇಲ್ಲ ರೈತರು, ನಮ್ಗೆ ಸ್ವಲ್ಪ ಅಮೌಂಟ್ ಇದೆ ನನ್ ಕಡೆ, ಒಂದು 30-40,000 ರೂಪಾಯಿ ಅಷ್ಟೇ ಇದೆ ಅಂತಂದ್ರೆ ಕೂಡ ನೀವು ಒಂದು ಲೇಯರ್ ಕಟ್ಟಿ ಕಟ್ಕೊಂಡು ಆತರ ಸ್ವಲ್ಪ ಕಡಿಮೆ ಹೆಚ್ಚೆ ಮಾಡ್ಕೋಬಹುದು ಸರ್. ಬಟ್ 30-40 ಸಾವಿರ ರೂಪಾಯಿ ತನಕ ಆರಾಮ್ಸೆ ಮಾಡ್ಕೋಬಹುದು. ಈಗ ಒಮ್ಮೆ ನಿರ್ಮಾಣವಾದಂತಹ ಈ ಒಂದು ಅಂತರ್ಜಲ ಮರುಪೂರಣ ಘಟಕ ಆಗಿರ್ಬೋದು, ವಿನ್ಯಾಸ ಆಗಿರ್ಬೋದು, ಎಷ್ಟು ವರ್ಷಗಳವರೆಗೆ ಇದು ಇರ್ತದೆ ಸರ್? ಈಗ ಒಂದ್ ಸುಮಾರು 10 ವರ್ಷ ತನಕ ಏನಾಗಂಗಿಲ್ಲ. ಬಟ್ ನೀವು ಒಂದು 10 ವರ್ಷ ಆದ್ಮೇಲೆ ಮತ್ತೆ ಅದನ್ನೆಲ್ಲ JCP ತೆಗೆದು ಮತ್ತೆ ಇನ್ನೊಂದ್ಸಲ ನೀವು ಸೇಮ್ ಮಟೀರಿಯಲ್ ಅನ್ನು ಆಮೇಲೆ ನೈಲಾನ್ ಮೆಷಿನ್ ಎಲ್ಲ ಬಿಚ್ಚಿ ಅದೆಲ್ಲ ಸ್ವಲ್ಪ ಏನಾರ ಕೊಳತೋಗಿದ್ದಿತ್ತು ಅಂತಂದ್ರೆ 10 ವರ್ಷ ಇರ್ತದಲ್ಲ, ಅದಕ್ಕೆ ಅದು ಸ್ವಲ್ಪ ಹೊರಗೆ ತೆಗೆದು ಮತ್ತೆ ಇನ್ನೊಂದ್ಸಲ ನೀವು ಇದೇ ಸೇಮ್ ಮಟೀರಿಯಲ್ ಅನ್ನು ನೀವು ಹಾಕೋಬಹುದು. JCP ನೀವು ಮತ್ತೆ ಕ್ಲೀನ್ ಮಾಡಿಕೊಂಡು ಮತ್ತೆ ಹೊಸ ಮಟೀರಿಯಲ್ ಅನ್ನು ಸೇಮ್ ಇದೇ ತರ ಮಟೀರಿಯಲ್ ಅನ್ನು ಹಾಕೊಂಡು ಮತ್ತೆ ಈ ತರ ಫಿಲ್ಟರ್ ಮಾಡಿ ಒಳಗೆ ನೀರು ಕಳಿಸಬಹುದು. ಒಳ್ಳೆದು ಸರ್. ಜೊತೆಗೆ ಸ್ಥಗಿತಗೊಂಡಿರುವಂತಹ ಬೋರ್ವೆಲ್ ಗಳನ್ನ ಮಾಡಬಹುದಾ? ಹಾ ಸರ್, ನಾವು ಇದೇ ಮಾಡಿದ್ದೀಗ ಸುಮಾರು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ 3 ಡಿಸ್ಟ್ರಿಕ್ಟ್ನಲ್ಲಿ ರಾಯಚೂರು, ಕಲಬುರಗಿ ಮತ್ತು ಯಾದಗಿರ್ ಪ್ರದೇಶದಲ್ಲಿ ಎಲ್ಲಿ ಡಿಫಂಕ್ಟ್ ಅಂದ್ರೆ ನಿಂತು ಹೋಗಿದ್ದ ಬೋರ್ವೆಲ್ ಗಳಿಗೆ ನಾವು ಪ್ರಾತ್ಯಕ್ಷಿತ ಮೂಲಕ ಈ ಕೊಳವೆ ಬಾವಿಗಳ ಮರುಪೂರ್ಣ ಕಾರ್ಯಗಳ ರೈತರು ಬಂದು ನಮ್ಮ ಕಡೆ ಕೇಳಿದಾಗ ಅವ್ರಿಗೆ ಕೂಡ ನಾವು ಪ್ರಾತ್ಯಕ್ಷಿತ ಮೂಲಕ ಮಾಡಿಕೊಟ್ಟಿವಿ ಸರ್. ನಿಮ್ಮ ನೇತೃತ್ವದಲ್ಲಿ ತಾಂತ್ರಿಕ ಮಾಹಿತಿ ಕೊಟ್ಟು ರೈತ ಬಾಂಧವರಿಗೆ ಮುಂದಿನ ಮಾಡಿಸ್ಕೊಟ್ಟಿವಿ ಸರ್. 170 ಬೋರ್ವೆಲ್ಸ್ ಗಳಿಗೆ ನಾವು ಈ ತರ ಮಾಡಿಸ್ಕೊಟ್ಟಿವಿ. ರೈತರು ಬಹಳ ಖುಷಿಯಾಗಿ ನಮ್ಮ ಏನಂತಂದ್ರೆ ಒಬ್ರು ರೈತರು ಹೇಳ್ತಾ ಇದ್ರು, ಸರ್ ನಾನು ನೀರಿಲ್ಲ ಅಂತ ಹೇಳಿ ನಾನು ಹತ್ತಿ 1 ಎಕರ್ ಅಷ್ಟೇ ಹಾಕ್ತಿದ್ದೆ ನಾನು, ಈ ನೀವು ಮರುಪೂರ್ಣ ಮಾಡಿಕೊಟ್ಟಿದ್ಮೇಲೆ 3 ಎಕರ್ ಹತ್ತಿ ಹಾಕಿ ನಾನು ಈ ಸ್ಪ್ರಿಂಕ್ಲರ್ ಹಚ್ಕೊಂಡು ಆ ನೀರನ್ನು ಅವ್ರು ಉಪಯೋಗ ಮಾಡ್ಕೊಳ್ತಾ ಇದಾರೆ. ಆಮೇಲೆ ಇನ್ನೊಬ್ರು ನಾಗರಾಳದಲ್ಲಿ ಶಾಂತಗೌಡರು ಅಂತಿದ್ದಾರೆ, ಅವ್ರ ಜಮೀನಲ್ಲೂ ಕೂಡ ನಿಂತ ಬೋರ್ವೆಲ್ ಗಳಿಗೆ ಮತ್ತೆ ಮರುಪೂರ್ಣ ಮಾಡಿ ಅವರು ಮರುಜೀವ ಕೊಟ್ಟು ಅವ್ರ ಎಲ್ಲ ನನ್ನ ಕಡೆ ಫೋಟೋಸ್ ಇದಾವೆ, ಬಹಳ ಖುಷಿ ವ್ಯಕ್ತಪಡಿಸ್ತಾ ಇದಾರೆ ಅವರು. ಮೇಲ್ಗಡೆ ಅಂದ್ರೆ ಫುಲ್ 80-100 ಫೀಟ್ಗೆ ಕೆಳಗಡೆ ನೀರಿತ್ತು, ಈಗ 6 ಫೀಟ್ಗೆ ನೀರ್ ಬಂದಿದೆ, ಅಷ್ಟು ಮೇಲ್ಗಡೆ ನೀರು ಮೇಲ್ ಬಂದಿದೆ. ಆಮೇಲೆ ಇನ್ನೊಬ್ರು ರೈತರು ಇದಾರೆ ಇಲ್ಲೇ ಕವಿತಾಳ ಹತ್ರ, ಅವರು ಬಹಳ ಉಪ್ಪಿತ್ತು ಅವ್ರದ್ದು ಸರ್. ಈಗ ಅವ್ರದ್ದು ನಾವ್ ಏನ್ ಮಾಡ್ತಾ ಇದೀವಿ, ಈ ಬೋರ್ವೆಲ್ ರೀಚಾರ್ಜ್ ಮಾಡೋಕ್ಕಿಂತ ಮುಂಚೆ ಇಸಿ ಜಾಸ್ತಿ ಇತ್ತು, ಅದ್ರದ್ದು TDS ಎಷ್ಟಿತ್ತು, ಇಸಿ, PH, ಅದ್ರದ್ದು ಟೆಂಪರೇಚರ್, ವಾಟರ್ ಟೆಂಪರೇಚರ್ ಇದೆಲ್ಲ ನಾವು ಮೆಜರ್ ಮಾಡ್ತಾ ಇದೀವಿ. ಇದು ಕೊಳವೆ ಮರುಪೂರ್ಣ ಇದು ಏನು ಇಂಗು ಗುಂಡಿ ಸ್ಥಾಪನೆ ಮಾಡ್ತೀವಲ್ಲ, ಅದಾದ ತಕ್ಷಣ ಮಳೆ ಬಿದ್ದು ಆಮೇಲೆ ನಾವು ಆ ನೀರಿನ ಗುಣಮಟ್ಟ ಕೂಡ ಪರೀಕ್ಷೆ ಮಾಡ್ತಾ ಇದೀವಿ. ಬಹಳಷ್ಟು ಕಡಿಮೆ ಆಗಿದೆ ಸರ್, ಲವಣಾಂಶ ಕೂಡ ಕಡಿಮೆ ಆಗಿದೆ, TDS ಕೂಡ ಕಡಿಮೆ ಆಗಿದೆ, ಈವನ್ ಫ್ಲೋರೈಡ್ ಒಬ್ಬರ ಜಮೀನಲ್ಲಿ ಫ್ಲೋರೈಡ್ ತುಂಬಾ ಜಾಸ್ತಿ ಇತ್ತು, ಅದು ಕೂಡ ಒಂದು ಅಂಕಿ ಅಂಶ ರೆಡ್ಯೂಸ್ ಆಗಿದೆ. ಅವ್ರದ್ದು 2 ಇತ್ತು 1 ಆಗಿದೆ, ಫ್ಲೋರೈಡ್ ಕಂಟೆಂಟ್ ಕೂಡ ಕಡಿಮೆ ಆಗಿದೆ. ಹೇಗೆ ರೈತ ಬಾಂಧವರು ಇದನ್ನ ಮಾಡ್ಲೇಬೇಕಂತ ಹೇಳ್ತಿರ್ತೇವೆ, ತಾವು ಅಂತರ್ಜಲ ನೀರಿನ ಮಟ್ಟ ಕಡಿಮೆ ಅಂತದವರು ಅಥವಾ ಬೋರ್ ನಿಂತಿದೆ ಅಂತ ಅಂದ್ಬಿಟ್ಟು ಅದನ್ನ ಬಿಟ್ಟು ಏನೇನೋ ಮಾಡ್ತಿರ್ತಾರೆ ಅಂತವ್ರಿಗೆ ಏನ್ ಹೇಳ್ತೀರಿ? ಅದೇ ಸರ್, ಇದು ನೀವು ಆತರ ಏನು ಡಿಫಂಕ್ಟ್ ಆಗಿರ್ತಾವಲ್ಲ ಅದು ಕೂಡ ನೀವು ಮತ್ತೆ ಮರುಪೂರ್ಣ ಮಾಡಿಕೊಂಡು ಉಪಯೋಗ ಮಾಡ್ಕೋಬಹುದು ಈ ಒಂದು ಪದ್ಧತಿಯಿಂದ. 1 ಎಕರ್ ನೀರಾಗಷ್ಟು ಮತ್ತೆ 2 ಎಕರ್ ಕೂಡ ನೀವು ನೀರಾವರಿ ಮುಖಾಂತರ ಮಾಡ್ಕೋಬಹುದು. ಕಂಪಲ್ಸರಿ ಏನಂದ್ರೆ ಸ್ಪ್ರಿಂಕ್ಲರ್ ಉಪಯೋಗ ಮಾಡ್ಕೊಳ್ರಿ, ಯಾಕಂದ್ರೆ ವೇಸ್ಟ್ ಮಾಡ್ಬೇಡ್ರಿ, ಡ್ರಿಪ್ ಮಾಡ್ಕೊಡ್ರಿ. ಇದರಿಂದ ಆತರ ಮಾಡ್ಕೊಂಡ್ ಬಂದ್ರಿಂದ ನಿಮ್ಮ ಆಗುವುದರ ಅಷ್ಟೇ ಅಲ್ಲದೇನೆ ಮುಂದಿನ ರೈತರು ಕೂಡ ಇದು ಅನುಕೂಲ ಆಗ್ತದೆ. ಇದು ನಿಮ್ಮ ಬೋರ್ವೆಲ್ ನಲ್ಲೇ ಇರ್ತದಂತ ಹೇಳಕ್ ಆಗಂಗಿಲ್ಲ, ಆ ನೀರು ಮುಂದಿನ ರೈತರು ಕೂಡ ಅನುಕೂಲ ಆಗ್ಬಹುದು. ಸೊ ಈ ಒಂದು ಕಮ್ಯುನಿಟಿ ಬೇಸ್ ಮಾಡ್ಕೊಂಡ್ರಂದ್ರೆ ನಿಮ್ಮ ಊರಿನ ಎಲ್ಲಾ ಬೋರ್ವೆಲ್ ಗಳು ಕೂಡ ಒಳ್ಳೆ ಅಂತರ್ಜಲ ಹೆಚ್ಚಿಸಬಹುದು. ನಿಮ್ಗೆ ಅಷ್ಟೇ ಅನುಕೂಲ ಆಗಲ್ದೇನೆ ಮುಂದೆ ಕೂಡ ಅದು ನೀರು ಅಂತರ್ಜಲ ಹೋಗ್ಬಹುದು. ಈಗ ನನಗೆ ಅಷ್ಟೇ ಬೇಕಪ್ಪ ಹಂಗ ಅನ್ನಂಗಿಲ್ಲ, ಮೇಲ್ಗಡೆ ಮಾಡಿಕೊಂಡು ನಿಮಗೆ ಹೆಲ್ಪ್ ಆಗ್ತದೆ, ನೀವು ಮಾಡ್ಕೊಂಡ್ರೆ ತೆಳಗಿನವರಿಗೆ ಹೆಲ್ಪ್ ಆಗ್ತದೆ. ಅನಾವಶ್ಯಕವಾಗಿ ನೀರು ಸಮುದ್ರಕ್ಕೆ ಸೇರೋದು, ನದಿಗಳಿಗೆ ಸೇರೋದು, ಅದು ವೇಸ್ಟ್ ಆಗಲಾರದಾಗೆ ನಮ್ಮ ಭೂಮಿಯನ್ನ ನಾವು ಒಂದು ಒಳ್ಳೆ ರೀತಿಯಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಮತ್ತೆ ನಮ್ಮ ಅಂತರ್ಜಲದ ಮಟ್ಟವನ್ನ ಗುರುತಿಸಿಕೊಳ್ಳಲಿಕ್ಕೆ ಮತ್ತೆ ಭೂಮಿಯ ಒಂದು ತಾಪಮಾನವನ್ನ ಕಡಿಮೆ ಮಾಡ್ಲಿಕ್ಕೆ ಇದು ಎಲ್ಲ ಅಂಶಗಳು ಬಹಳಷ್ಟು ಅನುಕೂಲ ಆಗ್ತದೆ. ಸರ್, ನಾವು ಬಹಳಷ್ಟು ರೈತರ ಜೊತೆ ಮಾತಾಡಿದೀವಿ, ಯಾಕಂತಂದ್ರೆ ಈ ಅಂತರ್ಜಲ ಮಾಡ್ಕೊಂಡ್ಮೇಲೆ ಮರುಪೂರ್ಣ ಮಾಡ್ಕೊಂಡ್ಮೇಲೆ ತಮ್ಮ ನೇತೃತ್ವದಲ್ಲಿ ನಿಮ್ಮ ತಾಂತ್ರಿಕ ಮಾಹಿತಿಯನ್ನು ಪಡ್ಕೊಂಡಂತ ರೈತರು ಒಳ್ಳೆ ಅಭಿಪ್ರಾಯವನ್ನು ಕೂಡ ಹೇಳುತ್ತಿದ್ದಾರೆ. ಸರ್, ಹಿಂಗೆಲ್ಲ ಮಾಡ್ಕೊಂಡಿದೀವಿ, ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ತಜ್ಞರು ಬಂದು ಇದನ್ನ ಮಾಡ್ಕೊಟ್ಮೇಲೆ ನಮ್ಮ ಒಂದು ಅಂತರ್ಜಲದ ಮರುಪೂರ್ಣದ ಪ್ರಮಾಣ ಹೆಚ್ಚಾಗಿದೆ, ಕೃಷಿ ಭೂಮಿ ಚಲೋ ನಡೀತಾ ಇದಾವೆ, ಎಲ್ಲ ಗುಪ್ತಾ ಇಲ್ಲ, ನೀರು ಚೆನ್ನಾಗಿನೇ ಹೊಡಿತಿದೆ ಎಂಬಂತ ಒಂದು ಮಾಹಿತಿ. ರೈತ ಬಾಂಧವರು ಈ ಒಂದು ಅಂತರ್ಜಲ ಮರುಪೂರ್ಣ ಘಟಕವನ್ನ ಮಾಡ್ಕೊಂಡು ಹೋಗಬೇಕಪ್ಪ ಅಂತಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಏನಾದ್ರು ತಾಂತ್ರಿಕ ಮಾಹಿತಿ ಬೇಕಾಗಿತ್ತು ಅಂದ್ರೆ ರೈತ ಬಾಂಧವರಿಗೆ? ನನ್ನ ಪೂರ್ಣ ಹೆಸರು ಡಾಕ್ಟರ್ ರಾಜ್ಕುಮಾರ್ ಹಳದುಡ್ಡಿ ಅಂತೇಳಿ, ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಸಂಶೋಧನಾ ನಿರ್ದೇಶನದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ವಿಷಯ ಬಂದು ಮಣ್ಣು ಮತ್ತು ನೀರು ಸಂರಕ್ಷಣೆ ತಾಂತ್ರಿಕತೆ ಅಂತೇಳಿ. ನನ್ನ ದೂರವಾಣಿ ಸಂಖ್ಯೆ 7474 83 83 155 6 5 6 7 4 8 3 1 5 5 6 5 6 6 5 6. ಈ ದೂರವಾಣಿಗೆ ನೀವು ಯಾವಾಗ್ಲೂ ಕರೆ ಮಾಡ್ರಿ, ಅಥವಾ ನಿಮ್ಗೆ ಇನ್ನು ವಿನ್ಯಾಸ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮಗ್ ಬಂದು ಭೇಟಿಯಾಗ್ರಿ. ನೀವು ಇದ್ರ ಬಗ್ಗೆ ಎಲ್ಲಾ ಮಾಹಿತಿ ಕೊಟ್ಟು ನಿಮ್ಗ ತೋರಿಸಿ ನಮ್ ಕಡೆ ಎಲ್ಲಾ ಸಕ್ಸಸ್ ಸ್ಟೋರಿಗಳನ್ನು ಕೂಡ ಮಾಡಿದೀವಿ ಸರ್. ರೈತರು ಯಾವ ತರ ಮಾಡಿದ್ರು, ನಾವ್ ಯಾವ ತರ ಹೋಗಿ ಮಾಡ್ಕೊಟ್ಟಿವಿ, ಹಂತ ಹಂತವಾಗಿ ಫೋಟೋಗಳೆಲ್ಲ ತೆಗೆದುಕೊಂಡು ರೈತರಿಗೆ ತಿಳುವಳಿಕೆ ಬರಂಗೆ ನಾವು ಆ ತರ ಪ್ರತ್ಯಕ್ಷತೆಯನ್ನು ಮಾಡ್ಕೊಟ್ಟಿದೀವಿ. ಅಂದ್ರೆ ಮಾಡ್ಕೊಟ್ಟಂತ ರೈತರ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಕೂಡ ಅವರು ಅವರ ಅಭಿಪ್ರಾಯವನ್ನು ತಗೊಂಡು ಅವ್ರು ನೇರವಾಗಿ ವೀಕ್ಷಣೆ ಮಾಡಿನೂ ಕೂಡ ಅವರು ಮಾಡ್ಕೋಬಹುದು. ಮಾಡ್ಕೋಬಹುದು ಸರ್, ಹೌದು. ಆತರ ವಿಡಿಯೋನು ತೋರಿಸ್ತೀವಿ, ಫೋಟೋಗಳನ್ನು ನೋಡ್ಕೊಂಡು ನೀವು ಮಾಡ್ಕೋಬಹುದು. ಇಲ್ಲಾಂದ್ರೆ ಹೆಚ್ಚಿನ ಮಾಹಿತಿ ಬೇಕಾದ್ರೂ ಕೂಡ ನೀವು ಒಳ್ಳೆದು ಸರ್. ಸಾಕಷ್ಟು ಮಾಹಿತಿಯನ್ನು, ಮುಖ್ಯವಾಗಿ ಅಂತರ್ಜಲ ಮರುಪೂರಣ, ಇತ್ತೀಚಿನ ದಿನಗಳಲ್ಲಿ ಭೂಮಿಯ ಒಂದು ತಾಪಮಾನ ಹೆಚ್ಚಾಗ್ತಾ ಇದೆ, ಅಂತರ್ಜಲ ಮಟ್ಟ ಕುಸಿತ ಇದೆ, ನೀರಿನ ಒಂದು ಗುಣಮಟ್ಟವು ಕೂಡ ಹಾಳಾಗಿರುವಂತಹ ಸಂದರ್ಭದಲ್ಲಿ ನಾವು ಒಂದು ವಿವೇಚನಾ ರಹಿತವಾದಂತಹ ಒಂದು ನೀರನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಕೆ ಮಾಡೋದ್ರಿಂದ ಇಷ್ಟೆಲ್ಲ ಅವಾಂತರಗಳಿಗೆ, ಗಂಡಾಂತರಗಳನ್ನಾಗಲಿ ಸಿಕ್ಕಾಕೊಂಡಿದ್ದೀವಿ. ಇದಕ್ಕೆಲ್ಲ ಒಂದೇ ಪರಿಹಾರ ಅಂತಂದ್ರೆ ತಾವು ಹೇಳಿದ ಹಾಗೆ ಬಿದ್ದಂತ ಮಳೆ ನೀರನ್ನ ಇಂಗಿಸುವಂಥದ್ದು, ಅದು ಹರಿದು ಹೋಗಲಾರದ ಹಾಗೆ ಅದನ್ನ ನಿಲ್ಲಿಸುವಂತ ಕೆಲಸವನ್ನ ನಾವು ಜರೂರಾಗಿ ಮಾಡಬೇಕಾಗ್ತದೆ. ಇವೆಲ್ಲ ವಿಚಾರಗಳನ್ನ ನಮ್ಮ ರೈತ ಬಾಂಧವರು ಗಮನಿಸಬೇಕು. ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ತಾವು ಹೇಳಿದಂತಹ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನ ಮಾಡಿ, ಅಥವಾ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಟ್ಟರೆ ನಿಮ್ಮನ್ನು ಭೇಟಿಯಾಗಿ ಮಾಹಿತಿಯನ್ನ ಪಡ್ಕೋಬಹುದು. ಒಳ್ಳೆದು ಸರ್, ಕಾರ್ಯಕ್ರಮದಲ್ಲಿ ಬಂದು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಧನ್ಯವಾದ. ಇದುವರೆಗೆ ಅಂತರ್ಜಲ ಮರುಪೂರಣದ ಮಹತ್ವ ಮತ್ತು ವಿಧಾನಗಳ ಕುರಿತು ಡಾಕ್ಟರ್ ರಾಜಕುಮಾರ್ ಹಳೆದೊಡ್ಡಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 30-31 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22-23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 82-83% ಮತ್ತು ಕನಿಷ್ಠ ಆರ್ದ್ರತೆ 55-61% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 8-12 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನ ಹೇಳೋದಾದ್ರೆ, ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಿಗೆ ಬೆಳವಣಿಗೆ ಕುಂಠಿತವಾಗಿರುವುದು ಕಂಡು ಬಂದಿದ್ದು, ಇದರ ಹತೋಟಿಗಾಗಿ ಅಂತರ್ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ಮೂಲನೆ ಮಾಡಿ. ಆರ್ದ್ರತೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಮಾಡಿರುವ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳು ಹೆಚ್ಚಾಗಬಹುದು. ಆದುದರಿಂದ ಬೆಳೆಗಳನ್ನಾಧರಿಸಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಭತ್ತ ನಾಟಿ ಮಾಡಿದ 3-6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆನೊಣದ ಹತೋಟೆಯನ್ನು ಮಾಡಲು 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25 EC ಅಥವಾ 1 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅಥವಾ 10 kg ಕಾರ್ಬೋಫುರಾನ್ 3G 1 ಎಕರೆಗೆ ಎರಚಬೇಕು. ಶೇಂಗಾದಲ್ಲಿ ಸ್ಪೊಡೋಪ್ಟರ ಹತೋಟೆಗಾಗಿ 4 ಗ್ರಾಂ ಮೆಟರಿಜಿಯಂ ರಿಲೆ ಅಥವಾ 0.2 ಗ್ರಾಂ ಇಮೋಮಿಕ್ಯೂನ್ ಬೆಂಜೇಟ್ 5 HG ಅಥವಾ 1 ಗ್ರಾಂ ಥಯೋಡಿ ಕಾರ್ಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಿ. ಬೀಜ ಹಾಗೂ ಕಾಂಡಕೊಳ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ. ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಯುಕ್ತ ಸಾವಯವ ಅಂಶ ಇರುವ ಹಾಗೆ ರೈತ ಬಾಂಧವರು ಎಚ್ಚರಿಕೆಯನ್ನ ವಹಿಸಬೇಕು. ಶೇಂಗಾ ಬೆಳೆಯಲ್ಲಿ ಎಲೆಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 ಗ್ರಾಂ ಕ್ಲೋರೋಥೆನಿನಿಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನ ಮಾಡಿ. ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟ್ ಕೊಡಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡಾಕ್ರೋಪಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಹೆಸರು ಅಥವಾ ಉದ್ದು ಬೆಳೆಯು ಶಾರೀರಿಕ ಮಾಗುವ ಹಂತದಲ್ಲಿರುವಾಗ 5 ಮಿಲಿಲೀಟರ್ ಪ್ಯಾರಾಕ್ವಾಟ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಎಲೆಗಳು ಉದುರಿ ಕಾಯಿ ಬಿಡಿಸುವುದಕ್ಕೆ ಅನುಕೂಲ ಆಗ್ತದೆ. ಹತ್ತಿ ಬೆಳೆ ಬಿತ್ತಿದ 70-90 ದಿನಗಳಲ್ಲಿ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 35 ಕೆಜಿ ಯೂರಿಯಾ ಅಥವಾ 15 ಕೆಜಿ ಪೊಟ್ಯಾಶ್ ರಸಗೊಬ್ಬರಗಳನ್ನು ಕೊಡಬೇಕು. ಇನ್ನು ಹೆಚ್ಚಿನ ಮಳೆಯಾಗುತ್ತಿರುವ ಕಾರಣ ಹತ್ತಿ ಬೆಳೆಯು ಅಲ್ಲಲ್ಲಿ ಹಸಿಯಾಗಿ ಸೊರಗಲಾರಂಭಿಸಿದ್ದು, ಈ ಹತ್ತಿ ಹಸಿ ನಟೆ ರೋಗವನ್ನು ಹತೋಟಿ ಮಾಡಲು 2 ಗ್ರಾಂ ಕಾರ್ಬನ್ ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡದ ಬುಡವನ್ನು ನೆನೆಸಬೇಕು. ಹತ್ತಿಯಲ್ಲಿ ಎಲೆ ಕೆಂಪಾಗುವಿಕೆಯನ್ನು ಹತೋಟಿ ಮಾಡಲು 10 ಗ್ರಾಂ ಮ್ಯಾಗ್ನೀಸಿಯಂ ಸಲ್ಫೇಟ್ ಮತ್ತು 10 ಗ್ರಾಂ 19 19 19 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವಂತಹ ತ್ರಿಪ್ಸನುಸಿ ಹಾಗೂ ಹಸಿರು ಹುಳುವಿನ ಹತೋಟಿಗಾಗಿ 1 ಎಕರೆಗೆ 250 ಮಿಲಿಲೀಟರ್ ಪಿಪ್ರೋನಿಲ್ 5 SC 250 ಮಿಲಿಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಹೆಚ್ಚಿನ ಮಳೆಯಿಂದಾಗಿ ತೊಗರಿಯಲ್ಲಿ ಕಾಂಡ ಮಚ್ಚೆ ರೋಗ ಕಂಡುಬರುವ ಸಾಧ್ಯತೆ ಇದ್ದು, ಇದರ ಹತೋಟಿಗಾಗಿ 2 ಗ್ರಾಂ ಮೆಟಾಲಾಕ್ಸಿಕಲ್ MZ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಂಪೂರ್ಣ ಕಾಂಡ ಭಾಗದಿಂದ ಬೇರಿಗೆ ತೊಯ್ಯುವಂತೆ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 ಸೆಂಟಿಮೀಟರ್ಷ್ಟು ಮೇಲ್ಭಾಗದ ಕುಡಿ ಚೀಟುವುದು ಹಾಗೂ 10 ಗ್ರಾಂ 19 19 19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಿಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಇನ್ನು ಪೈಟೋಪ್ತೆರ ಮಚ್ಚೆ ರೋಗದ ತೀವ್ರತೆ ಹೆಚ್ಚಾಗಿರುವ ಹೊಲೆಗಳಲ್ಲಿ 3 ಗ್ರಾಂ ಮೆಟಾಲಾಕ್ಸಿಕಲ್ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬೆಳೆಗೆ ಸಿಂಪರಣೆ ಮಾಡುವುದರಿಂದ ರೋಗವನ್ನು ಹತೋಟಿ ಮಾಡಬಹುದು. ಮೆಣಸಿನಕಾಯಿ ನಾಟಿ ಮಾಡುವಾಗ ಸಸಿಗಳನ್ನು ಟ್ರೈಕೋಡರ್ಮ ಅಥವಾ ಸುಡೋಮೊನಾಸ್ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. ಹೂ ಬಿಡುವ ಹಂತದಲ್ಲಿ 5 ಮಿಲಿಲೀಟರ್ ನೆಪ್ತಲಿಕ್ ಅಸೆಟಿಕ್ ಆಸಿಡ್ ಅನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ರಾಯಚೂರು, ಮಾನ್ವಿ ಹಾಗೂ ಲಿಂಗಸ್ಕರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ, ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ, ಉತ್ಪನ್ನಗಳು ಪ್ರಭೇದಗಳು ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಹತ್ತಿ ಹೈಬ್ರಿಡ್ 44, 6,400 ರೂಪಾಯಿಯಿಂದ 7,500 ರೂಪಾಯಿ. ನೆಲಗಡಲೆ, ಶೇಂಗಾ, ಘುಂಗ್ರಿ 3,696 ರೂಪಾಯಿಯಿಂದ 4,996 ರೂಪಾಯಿ. ಸೂರ್ಯಕಾಂತಿ, ಸೂರ್ಯಪಾನ 5,605 ರೂಪಾಯಿಯಿಂದ 5,605 ರೂಪಾಯಿ. ತೊಗರಿ, ಕೆಂಪು 5,330 ರೂಪಾಯಿಯಿಂದ 6,402 ರೂಪಾಯಿ. ಈಗ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಜೋಳ ಇತರೆ 2,280 ರೂಪಾಯಿಯಿಂದ 2,550 ರೂಪಾಯಿ. ಮೆಕ್ಕೆಜೋಳ ಇತರೆ 2,450 ರೂಪಾಯಿಯಿಂದ 2,450 ರೂಪಾಯಿ. ಭತ್ತ, ಹೊಸ ಸೋನಾ ಮಸೂರಿ 2,400 ರೂಪಾಯಿಯಿಂದ 2,500 ರೂಪಾಯಿ. ಅಕ್ಕಿ ಇತರೆ 2,800 ರೂಪಾಯಿಯಿಂದ 2,800 ರೂಪಾಯಿ. ಸೂರ್ಯಕಾಂತಿ ಇತರೆ 6,050 ರೂಪಾಯಿಯಿಂದ 6,150 ರೂಪಾಯಿ. ಈಗ ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಹೆಸರುಕಾಳು, 9,100 ರೂಪಾಯಿಯಿಂದ 9,100 ರೂಪಾಯಿ. ಜೋಳ, ಬಿಳಿ ಜೋಳ 2,050 ರೂಪಾಯಿಯಿಂದ 2,050 ರೂಪಾಯಿ. ಸಜ್ಜೆ 2,200 ರೂಪಾಯಿಯಿಂದ 2,800 ರೂಪಾಯಿ. ಸೂರ್ಯಕಾಂತಿ, ಸೂರ್ಯಪಾನ 5,600 ರೂಪಾಯಿಯಿಂದ 6,100 ರೂಪಾಯಿ. ತೊಗರಿ 6,100 ರೂಪಾಯಿಯಿಂದ 6,100 ರೂಪಾಯಿ. ಇದುವರೆಗೆ ರಾಯಚೂರು, ಮಾನ್ವಿ ಹಾಗೂ ಲಿಂಗಸ್ಕರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ, ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ ಜನಪದ ಸಂಗೀತ ಕಾರ್ಯಕ್ರಮ.